ಬಾರು ಮಾಸ झरने का पानी भी बंद लैंडस्लाइड होने के लक्षण अरे सब लोग इकट्ठे हो क्या खबर है डाग बाबू खबर कुछ ठीक नहीं है काका लैंडस्लाइड होने का खतरा है अरे किसी सुरक्षित स्थान पर चलना पड़ेगा ऐसे कैसे घर बार छोड़ दे अरे घर की चिंता छोड़ो जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो लैंडस्लाइड हुआ था और इसके दोबारा आने के आसार आपके हित में तत्पर NDMA ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಮಾಡಿ ರೈತ ಮಿತ್ರರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೇಳಿ ಮಳೆ ನೀರು ಕೊಯ್ಲು ಮತ್ತು ಸಮಗ್ರ ಕೃಷಿ ಕುರಿತು ಪುತ್ತೂರು ತಾಲೂಕಿನ ಪೆರ್ಲಂಪಾಡಿಯ ಎಸ್ ಗಣಪತಿ ಭಟ್ ಎಕ್ಕಡ್ಕ ಹಾಗೂ ಯಶೋಧ ಅವರೊಂದಿಗೆ ಸಂದರ್ಶನ ಕೇಳುಗರೆ ಸಾವಯವ ಕೃಷಿಯನ್ನು ಮಾಡ್ತಾ ಇರುವಂತಹ ಪುತ್ತೂರು ತಾಲೂಕು ಕೊಳ್ತಿಗೆ ಗ್ರಾಮದ ಎಸ್ ಗಣಪತಿ ಭಟ್ ಎಕ್ಕಡ್ಕ ಹಾಗೂ ಯಶೋಧ ಜಿ ಭಟ್ ಇವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಕಳೆದ 4-5 ದಶಕಗಳಿಂದ ಸಾವಯವ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗೆಯೇ ಮಳೆ ನೀರ ಕೊಯ್ಲಿನಲ್ಲಿಯೂ ಕೂಡ ವಿಶೇಷವಾದಂತಹ ಒಂದು ಶ್ರಮವನ್ನ ಇವರು ಪಟ್ಟಿದ್ದಾರೆ ಮಳೆ ನೀರ ಕೊಯ್ಲಿನ ಒಂದು ಅಗತ್ಯ ಏನು ಅದರವನ್ನು ಹೇಗೆ ಸಾಧಿಸಬಹುದು ಈ ಬಗ್ಗೆಯೂ ಕೂಡ ಅವರ ಅನುಭವವನ್ನು ನಾವು ಇವತ್ತು ಕೇಳುವುದಕ್ಕಿದ್ದೇವೆ ನಮಸ್ಕಾರ ಗಣಪತಿ ಭಟ್ಟವರೇ ಹಾಗೂ ಯಶೋಧವರೇ ನಮಸ್ಕಾರ ನಮಸ್ಕಾರ ಗಣಪತಿ ಭಟ್ಟವರೇ ನಿಮ್ಮ ಹಿನ್ನೆಲೆಯನ್ನ ಹೇಳಿ 4-5 ದಶಕಗಳಿಂದ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಕೃಷಿ ಬದುಕು ನಿಮಗೆ ಹೇಗೆ ಅನಿಸ್ತಾ ಇದೆ ಉತ್ತಮವಾಗಿ ನಡೀತಾ ಇದೆ ಅಂದ್ರೆ ಕೆಲಸದವರ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶದಿಂದ ಕೆಲವೆಲ್ಲ ಮಾರ್ಪಾಡುಗಳನ್ನು ನಾನು ಮಾಡಿಕೊಂಡಿದ್ದೇನೆ ಉದಾಹರಣೆಗೆ ಕೈಗಾಡಿ ಅಥವಾ ಅಡಿಕೆಯನ್ನು ಮಾಳಿಗೆಗೆ ಸಾಗಿಸಲಿಕ್ಕೆ ವ್ಯವಸ್ಥೆಗಳು ಅಡಿಕೆಯನ್ನು ಕೋಕ ಹೆಕ್ಕಲಿಕ್ಕೆ ಇರುವಂತಹ ವ್ಯವಸ್ಥೆಗಳು ಇಂಥದ್ದನ್ನೆಲ್ಲ ಕೆಲಸದವರ ಅವಲಂಬನೆ ಕಡಿಮೆ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಈಗ ಅಳವಡಿಸಿಕೊಂಡಿದ್ದೇನೆ ಅದು ನಾನು ಅಳವಡಿಸಿದ್ದನ್ನು ನೋಡಿ ಈಗ ಹಲವು ಜನರು ಈಗ ಅದನ್ನು ಅಳವಡಿಸ್ತಾ ಇದ್ದಾರೆ ಈಗ ಈಗ ಕಳೆದೊಂದು 3-4 ದಶಕಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ವಿ ಆವಾಗ ಕೃಷಿ ಮಾಡ್ತಾ ಇರುವುದಕ್ಕೂ ಈಗ ಮಾಡ್ತಾ ಇರುವುದಕ್ಕೂ ಏನ್ ವ್ಯತ್ಯಾಸ ಕಾಣ್ತದೆ ನಿಮಗೆ ಮುಖ್ಯವಾಗಿ ಅವತ್ತು ಲೇಬರ್ಸ್ಗಳು ಧಾರಾಳ ಸಿಗ್ತಾ ಇದ್ರು ಆಗ ಲೇಬರ್ಸ್ಗಳ ಮೂಲಕವೇ ಮಾಡ್ತಾ ಇದ್ದೆವು ಈಗ ಅದಕ್ಕೆ ಕೆಲವೆಲ್ಲ ಮಾರ್ಪಾಡುಗಳನ್ನು ಮಾಡಿಕೊಂಡು ವಾಹನ ಸೌಲಭ್ಯ ಇಂಥದನ್ನೆಲ್ಲ ಮಾರ್ಗ ತೋಟದ ಒಳಗೆ ಮಾರ್ಗ ಮಾಡಿ ವಾಹನ ಹೋಗುವಂತ ಮಾಡಿ ತೋಟದ ನಮ್ಮ ಉತ್ಪತ್ತಿಯನ್ನು ನಾವು ಮನೆಗೆ ತರಲಿಕ್ಕೆ ವಾಹನವನ್ನೇ ಅವಲಂಬನೆ ಮಾಡ್ತಾ ಇದ್ದೇವೆ ಈಗ ಹಾಗೆ ಇಲ್ಲಿಂದ ಮನೆಯಿಂದ ಗೊಬ್ಬರಗಳು ಹಾಗೆ ಅದರ ಮೂಲಕವೇ ಹೋಗ್ತಾ ಇದೆ ಲೇಬರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಹೇಳುವ ದೃಷ್ಟಿಯಿಂದ ಅಂದ್ರೆ ಸಿಗುವುದೂ ಇಲ್ಲ ಆ ದೃಷ್ಟಿಯಿಂದ ಆ ಥರ ಮಾಡ್ತಾ ಇದ್ದೇವೆ ಮತ್ತು ಗೊಬ್ಬರಗಳು ಹಾಗೆ ಆದಷ್ಟು ರಾಸಾಯನಿಕ ಗೊಬ್ಬರ ಉಪಯೋಗಿಸದೆ ನಾವು ನಮ್ಮ ಮನೆಯಲ್ಲಿ ಈಗ ಸಾವಯವ ಕೃಷಿಯನ್ನು ಮಾಡುವ ಕಾರಣ ಹಟ್ಟಿ ಗೊಬ್ಬರವನ್ನೇ ಹೆಚ್ಚು ಉಪಯೋಗಿಸ್ತಾ ಇದ್ದೇವೆ ಈಗ ಪ್ರಮುಖವಾಗಿ ನೀವು ಅಡಿಕೆ ಬೆಳೆಗಾರರು ಅಡಿಕೆಯ ಜೊತೆಗೆ ಬೇರೆ ಏನೇನು ಬೆಳೆಯನ್ನು ಬೆಳಿತೀರಿ ಅಡಿಕೆಯ ಒಟ್ಟಿಗೆ ನಮ್ಮ ಮನೆಯಲ್ಲಿ ತೆಂಗು ಎಡೆಯಲ್ಲಿ ತೆಂಗಿದೆ ಹಾಗೆ ಜಾಯಿಕಾಯಿ ಇದೆ ಬಾಳೆ ಇದೆ ಕೊಕ್ಕೋ ಇದೆ ಇಷ್ಟು ಈಗ ನಮ್ಮ ಸಾಮಾನ್ಯವಾದ ಉತ್ಪತ್ತಿಗಳು ಜಾಯಿಕಾಯಿಯಲ್ಲಿ ಕಳೆದ ವರ್ಷ ಸಾಮಾನ್ಯ ಒಂದು 1.5 ಲಕ್ಷ ರೂಪಾಯಿ ನನಗೆ ಸಿಕ್ಕಿದೆ ಆ ಬಗ್ಗೆ ಆಮೇಲೆ ಮಾತನಾಡುವ ಈಗ ನೀವು ಗುಣಮಟ್ಟದ ಒಂದು ಕೆಲಸದ ಬಗ್ಗೆ ಹೇಳಿರಿ ಸಾಮಾನ್ಯವಾಗಿ ಕೆಲಸ ಮಾಡುವಂತವರು ಮೊದಲಿನ ಹಾಗೆ ಈಗ ಮಾಡ್ತಾ ಇಲ್ಲ ಅಂತ ಹೇಳಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಈಗ ಸ್ವಾಭಾವಿಕವಾಗಿ ಯಾರಿಗೂ ಶ್ರಮ ಪಟ್ಟು ಕೆಲಸ ಮಾಡುವ ಅಭ್ಯಾಸವೂ ಇಲ್ಲ ಅಭ್ಯಾಸವನ್ನು ಹೊಂದಿಸಿಕೊಳ್ಳುವುದಿಲ್ಲ ಎಲ್ಲರೂ ಸ್ವಲ್ಪ ಸಾವಕಾಶದಲ್ಲಿ ಇರುವಂತ ಹೇಳುವಂತವರೇ ಇರುವವರು ಜಾಸ್ತಿ ಅಂದ್ರೆ ಅದು ಎಲ್ಲಾ ವಿಭಾಗದಲ್ಲಿಯೂ ಇದೆ ಕೃಷಿ ಅಂತಲ್ಲ ಎಲ್ಲಾ ವಿಭಾಗಗಳಲ್ಲಿಯೂ ಇದೆ ಆಮೇಲೆ ಈಗ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ನೀವು ಬೆಳೀತಾ ಇದ್ರಿ ಇಲ್ಲಿ ಒಂದು ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತಹದ್ದು ಸಾವಯವ ರೀತಿಯಲ್ಲಿ ಹೇಗೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ನಾವೀಗ ತೋಟದ ಕಸಗಳು ಅಂದ್ರೆ ಹುಲ್ಲು ಸೋಗೆ ಇದಂತ ಎಲ್ಲವನ್ನು ಅದನ್ನು ಅದಕ್ಕೆ ಬುಡಕ್ಕೆ ಕೊಚ್ಚಿ ಹಾಕೋದು ಅದರ ಮೇಲೆಗೆ ಗೋಬರ್ ಗ್ಯಾಸಿನಿಂದ ಬಂದಂಥ ಸ್ಲರಿ ಅದನ್ನು ಟ್ಯಾಂಕಿಗೆ ಮೇಲಿನ ಗುಡ್ಡೆ ತುದಿಯಲ್ಲಿರುವ ಟ್ಯಾಂಕಿಗೆ ಹಾಕಿ ಅಲ್ಲಿಂದ ತೋಟಕ್ಕೆ ಬಿಡ್ತಾ ಇರೋದೀಗ ಸಾಮಾನ್ಯ ವರ್ಷದಲ್ಲಿ 3 ರೌಂಡ್ ಬರ್ತಾ ಇದೆ ಅಂದರೆ ಈ ತೋಟದ ಕಸಗಳು ಅದರ ಬುಡಕ್ಕೆ ಹಾಕಿ ಈ ಸ್ಲರಿಯನ್ನು ಬಿಟ್ಟಾಗು ಅದೇ ಒಂದು ಗೊಬ್ಬರ ಅಲ್ಲಿ ಆಗ್ತದೆ ಸರಿಯಾದ ಗೊಬ್ಬರ ಆಗ್ತದೆ ಅದರೊಟ್ಟಿಗೆ ಎರೆಹುಳು ಸಹ ಅಲ್ಲಿ ಉತ್ಪತ್ತಿಯಾಗಿ ಅದು ಧಾರಾಳ ನಮಗೆ ತೋಟಕ್ಕೆ ಕೃಷಿಗೆ ಪೂರಕವಾಗಿ ಅದು ಕೆಲಸ ಮಾಡ್ತದೆ ಮಣ್ಣು ಒಂದು ಜೀವಂತಿಕೆ ಹೌದು ರಾಸಾಯನಿಕ ಉಪಯೋಗಿಸಿದ ಕೂಡಲೇ ಎರೆಹುಳ ಎಲ್ಲ ಸತ್ತೋಗಿಬಿಡ್ತದೆ ಹಾಗೆ ಮಣ್ಣಿನ ಫಲವತ್ತತೆ ನನ್ನ ಲೆಕ್ಕದಲ್ಲಿ ಕಡಿಮೆ ಆಗ್ತದೆ ಅಂದ್ರೆ ಈಗ ರಾಸಾಯನಿಕವನ್ನು ಕೂಡ ನೀವು ಬಳಕೆ ಮಾಡಿದವರು ಮೊದಲೊಂದು ಕಾಲದಲ್ಲಿ ಮಾಡ್ತಾ ಇದ್ದೆ ಈಗ ಒಂದು 10-12 ವರ್ಷಗಳಿಂದ ರಾಸಾಯನಿಕ ಸಂಪೂರ್ಣ ನಿಲ್ಲಿಸಿದ್ದೇನೆ ಅಂದ್ರೆ ರಾಸಾಯನಿಕ ಬಿಟ್ಟು ಸಾವಯವಕ್ಕೆ ನಿಮಗೆ ಪ್ರೇರಣೆ ಏನು? ಪ್ರೇರಣೆ ನಾವು ದನ ಸಾಕಲಿಕ್ಕೆ ಪ್ರಾರಂಭ ಯಾವಾಗ ಮಾಡಿದೆವೋ ಆಗ ಇದು ಉತ್ತಮ ಅಂತ ಕಂಡಿತ್ತು ನನಗೆ. ಅಂದ್ರೆ ನಮ್ಮಲ್ಲಿ ಈಗ ಸುಮಾರು 10-14 ತಲೆ ಜಾನುವಾರು ಇದೆ, ಎಲ್ಲ ದೇಶಿ ತಳಿಗಳೇ. ಅಂದ್ರೆ ಜೆರ್ಸಿ ಹಾಸ್ಟಿನ್ ಇಲ್ಲ, ಕಾಂಗ್ರೆಜು, ಗೀರ್, ಮಲ್ನಾಡು ಗಿಡ್ಡ ಇಂಥದ್ದೆಲ್ಲ ಇದೆ. ಹಾಗೆ ನಮ್ಮ ಮುಖ್ಯ ಉದ್ದೇಶ ಹಾಲಿದ್ದಲ್ಲ, ನಮಗೆ ತೋಟಕ್ಕೆ ಪೂರಕವಾಗಿ ದನ ಸಾಕೋದು ನಾವು. ಅಂದ್ರೆ ಅದರೊಟ್ಟಿಗೆ ಮನೆಗೆ ಬೇಕಷ್ಟು ಗೋಬರ್ ಗ್ಯಾಸ್, ಅಂದ್ರೆ ತೋಟಕ್ಕೆ ಬೇಕಷ್ಟು ಗೊಬ್ಬರ. ನಾನು ಈ ಗೊಬ್ಬರ ಬಿಟ್ಟು ಬೇರೆ ಯಾವ ಗೊಬ್ಬರವನ್ನು ಈಗ ಉಪಯೋಗಿಸುವುದಿಲ್ಲ. ಶ್ರೀಮತಿ ಯಶೋಧ ಅವರು ನಮ್ಮ ಜೊತೆಗೆ ಇದ್ದಾರೆ. ಯಶೋಧ ಅವರೇ, ನೀವು ಈ ಕೃಷಿಯಲ್ಲಿ ಮತ್ತು ಹೈನುಗಾರಿಕೆಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ಹಟ್ಟಿಯಲ್ಲಿ ಹಾಲು ಕರೆಯುವಂತ ಕೆಲಸವನ್ನು ನಾನು ಪ್ರಾರಂಭದ ಹಂತದಿಂದಲೇ ಬಂದು ಮನೆಗೆ ಬಂದು ಸೇರಿದ ಪ್ರಾರಂಭದ ಹಂತದಿಂದಲೇ ಪ್ರಾರಂಭಿಸಿದ್ದೇನೆ. ಈಗಲೂ ಆ ಕೆಲಸ ನಡೀತಾ ಇದ್ದೆ. ಅದು ಆ ದನದ ಉಸಿರಾಟದ ಇದರಿಂದ ನಮ್ಮ ಆರೋಗ್ಯ ಎಷ್ಟು ಸರಿಯಾಗಿರುವುದೇನೋ ಗೊತ್ತಿಲ್ಲ. ಮೊದ್ಲೆಲ್ಲ ಈಗ ಎಚ್ ಎಫ್ ಆಗ್ಬೋದು, ಜರ್ಸಿ ಆಗ್ಬೋದು ಅಂತ ಹಸುಗಳನ್ನ ನೀವು ಸಾಕೊಂಡಿದ್ದಂಥವರು, ಈಗ ಮಲ್ನಾಡು ಗಿಡ್ಡು, ಗೀರ್ ಇಂಥ ತಳಿಗಳನ್ನ, ದೇಶಿ ತಳಿಗಳನ್ನ ನೀವು ಸಾಕ್ತಾ ಇದ್ರಿ, ಹೇಗನಿಸ್ತಾ ಇದೆ ವ್ಯತ್ಯಾಸ? ಆ ಜಾನುವಾರಿಂದ ಇದುವೇ ಒಳ್ಳೇದು ಗೋವು. ಯಾವ ರೀತಿ? ದೇಶಿ ತಳಿಗಳು ಅದರ ಸಗಣಿಯ ವಾಸನೆಗೆ, ಅದರ ವಾಸನೆಯೇ ಬೇರೆ, ಇದರ ವಾಸನೆಯೇ ಬೇರೆ. ಅದಂದ್ರೆ ಹಟ್ಟಿ, ಈ ಮನೆಯಲ್ಲಿ ಹಟ್ಟಿ ತುಂಬಾ ಉಂಟು ಅಂತೇಳಿ ಅನಿಸುವಂತ ರೀತಿ ಇತ್ತು. ಇದು ಅದ್ರಾಗಲ್ಲ, ಹಟ್ಟಿ ಅಷ್ಟು ಜಾನುವಾರು ಇದ್ರು ದನಗಳಿದ್ರು ಗೊತ್ತೇ ಆಗುದಿಲ್ಲ, ಅದರ ಪರಿಮಳವೇ ಬೇರೆ. ಅದು ವಾಸನೆ ಅಲ್ಲ, ಪರಿಮಳ. ದನದ ಹತ್ತಿರ ಹೋದ್ರೆ ಬರುವಾಗ ಅದೊಂದು ಪರಿಮಳವೇ ಬೇರೆ, ನಮ್ಮ ಶರೀರ ಕೂಡ. ಮತ್ತೆ ನಮ್ಮ ಆರೋಗ್ಯದ ಮಟ್ಟಿಗೂ ಅಷ್ಟೇ ಸುಧಾರಣೆ ಬಂದಾಗ ಆಗ್ತದೆ ನಮಗೆ ಹೋಗಿ ಬರುವಾಗ. ಈಗ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಈ ದೇಶಿ ತಳಿಗಳ ನಿರ್ವಹಣೆ ಮಾಡೋದು ಸುಲಭ ಆಗ್ತದ? ಸುಲಭ. ಅದಕ್ಕೆ ಆಹಾರವೇ ಕಡಿಮೆ. ದೇಶಿ ದನಕ್ಕೆ ಜೆರ್ಸಿ ದನಕ್ಕೆ ಕೊಡುವ ಅರ್ಧಾಂಶ ಆಹಾರ ಸಾಕು. ಮತ್ತೆ ಎಷ್ಟು ಹೊತ್ತಿಗೂ ತಿನ್ಲಿಕ್ಕೆ ಹಾಕುವ ಕೆಲಸವೂ ಇಲ್ಲ. ಒಂದು ಸ್ವಲ್ಪ ಹಾಕಿ ಮಲ್ಕೊಂಡ್ರೆ ಮತ್ತೆ ಅದರ ಎದ್ದ ಮೇಲೆ ತಿನ್ಲಿಕ್ಕೆ ಹಾಕಿದ್ರೆ ಸಾಕು, ಅದನ್ನು ಎಬ್ಬಿಸ್ಲಿಕ್ಕೂ ಹೋಗ್ಬಾರ್ದು. ಆಮೇಲೆ ಈಗ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಿರ್ವಹಣೆ ದೊಡ್ಡ ಕೆಲಸ ಬರುವುದಿಲ್ಲ ನಮ್ಮ ದೇಶಿ ದನಗಳಿಗೆ. ಅದು ಆಹಾರ ಹಿಂಡಿ, ಹುಲ್ಲು, ಬೈಹುಲ್ಲು ಯಾವ್ದು ಹಾಕಿದ್ರೂ ತಿಂತದೆ. ಇಂಥ ಸಮಯದಲ್ಲಿ ಹಲಸಿನ ಹಣ್ಣಿದು ಅದನ್ನು ಕೂಡ ತಂದು ಹಾಕಿದ್ರೆ ಹೊಟ್ಟೆ ಪಕ್ಕ ಹೊಟ್ಟೆ ತುಂಬುತ್ತದೆ, ಮತ್ತೆ ಅದರಷ್ಟಕ್ಕೆ ಮಲ್ಕೊಂಡಿರ್ತದೆ. ಹಾಗೆ ಅಂತ ಲೆಕ್ಕದಿಂದ ಹೆಚ್ಚಿಗೆ ನಾವು ಯಾವುದನ್ನು ಕೊಡಬಾರದು, ಅಜೀರ್ಣ ಆಗ್ತದೆ. ಅಜೀರ್ಣ ಆಗ್ತದೆ, ನಾವು ಅದು ಎಷ್ಟು ಹಾಕಿದ್ರೂ ತಿಂತದೆ ತಿಂತದೆ ಅಂತ ಹೇಳಿಕೊಂಡು ನಾವು ಕೊಡಬಾರದು. ನಮ್ಮ ಅಂದಾಜು ಪ್ರಕಾರವೇ ನಾವು ಆಹಾರವನ್ನು ಕೊಡ್ತಾ ಇದ್ರೆ ಅದಕ್ಕೆ ಏನೂ ಆಗುದಿಲ್ಲ. ಹಿಂಡಿ ಅಂತ ಏನಾದ್ರು ಪ್ರತ್ಯೇಕವಾಗಿ ಕೊಡ್ಬೇಕಾಗ್ತದ? ಹಿಂಡಿ ಕೊಡಬೇಕು. ಹಿಂಡಿ ನಮ್ಮ ಹಾಲಿಗೋಸ್ಕರ ಆದ್ರೂ ಸ್ವಲ್ಪ ಹಿಂಡಿ ಕೊಡ್ಲೇಬೇಕು, ಅವಾಗ ಹಾಲು ಸ್ವಲ್ಪ ಜಾಸ್ತಿ ಬರ್ತದೆ. ಇಲ್ಲದಿದ್ರೆ ಹದಾಕೆ ಹಾಲು, ನಮ್ಮ ದಿನ ಖರ್ಚಿಗೆ ಸಾಕು ಅಷ್ಟು ಹಾಲು. ಹಿಂಡಿ ಹಾಕದಿದ್ರು ದೇಶಿ ದನಗಳು ಕೊಡ್ತವೆ, ಅದನ್ನು ಗುಡ್ಡೆಗೆ ಬಿಟ್ಟರೆ ಬಾರಿ ಉತ್ತಮ. ಈಗ ಹಳ್ಳಿಗಾಡುಗಳಲ್ಲಿ ಗುಡ್ಡೆಗೆ ಬಿಡುವಂತ ಜಾಗವೇ ಇಲ್ಲ, ಎಲ್ಲ ಕೃಷಿ ಭೂಮಿಯಾಗಿ ಇನ್ನೊಬ್ಬರಿಗೂ ತೊಂದರೆ ಆಗಬಾರದು ಆಗ್ಬಾರ್ದು. ಹಾಗಾಗಿ ಹೆಚ್ಚಿನವರ ಮನೆಯಲ್ಲಿಯೂ ಕಟ್ಟಿ ಹಾಕಿಯೇ ಸಾಕುವಾಗ ಆಗಿದೆ. ಈಗ ನಿಮ್ಮ ಮನೆ ಖರ್ಚಿಗೆ ಮಾತ್ರ ಹಾಲು ಸಿಗ್ತದೋ ಅಥವಾ ಹೆಚ್ಚುವರಿಯಾಗಿ ಸಿಗ್ತದೆ? ಹೆಚ್ಚುವರಿಯಾಗಿ ಸಿಗ್ತದೆ. 2-3 ಜಾನುವಾರು ಇದ್ರೆ ಒಂದು 6-7 ಲೀಟರ್ ಹಾಲು ಸಿಗ್ತದೆ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ ದೇಶಿ ದನಗಳಿಗೆ ಅಂತೇಳಿ ಹಾಲಿನ ಇದರಲ್ಲಿ ಹೆಚ್ಚು ದುಡ್ಡು ಸಿಗುದಿಲ್ಲ. ಜೆರ್ಸಿ ದನಕ್ಕೆ ಹೇಗೆ ರೇಟೋ ಅದೇ ರೀತಿ ನಮ್ಮ ದೇಶಿ ದನದ ಹಾಲಿಗೂ ಸಿಗುದು. ತುಪ್ಪವೋ ಮಜ್ಜಿಗೆಯೋ ಮಾಡಿ ಮಾರಾಟ ಮಾಡುದು ಇದೆಯಾ? ತುಪ್ಪವನ್ನು ಕೊಡ್ತೇವೆ, ಮಜ್ಜಿಗೆಯನ್ನು ಆದ್ರೆ ನಾವು ಸೇಲಿಗೆ ಕೊಡುದಿಲ್ಲ. ಶಾಲೆಗಳೀಗ ಯಾರಿಗಾದ್ರೂ ಬೇಕಾದವರಿಗೆ ಮಜ್ಜಿಗೆಯನ್ನು ಕೊಡ್ತೇವೆ. ತುಪ್ಪಕ್ಕೆ ಒಳ್ಳೆ ರೇಟ್ ಉಂಟು. ಹೌದು, 1,000 ಮೇಲೆ ಇದೆ. ಹೌದು. ಹಸುವನ್ನ ಆಧಾರವಾಗಿ ಇಟ್ಟುಕೊಂಡು ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರೆ, ಗಣಪತಿ ಭಟ್ ಅವರೇ ಹೇಳಿಗ, ಸ್ಲರಿ ಮಾಡುವುದರ ಒಂದು ಉದ್ದೇಶ ಏನು ಮತ್ತು ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ? ನಮಗೆ ಹಟ್ಟಿಯನ್ನು ಕ್ಲೀನ್ ಇಟ್ಟುಕೊಳ್ಳುವ ದೃಷ್ಟಿಯಿಂದ ಸಗಣಿ ತೆಗಿಲಿಕ್ಕೆ ಬೇಕು. ತೆಗೆದ ನಂತರ ಅದು ನಮ್ಮ ಗೋಬರ್ ಗ್ಯಾಸಿಗೆ ಒಂದು ಪೂರಕವಾಗಿ ಅದೊಂದು ಪೂರಕವಾಗಿದಂಥ ವ್ಯವಸ್ಥೆ. ನಾವು ಗೋಬರ್ ಗ್ಯಾಸ್ 2 ಸ್ಥಾವರಗಳಿದೆ ನಮ್ಮ ಹತ್ರ. ಹಾಗೆ 2 ಸ್ಥಾವರಗಳು ಇರುವ ಕಾರಣ ನಮಗೆ ಮನೆಗೆ ಬೇಕಾದಷ್ಟು ಗ್ಯಾಸ್ ಅದರಲ್ಲಿ ಬರ್ತದೆ. ನಾವು LPGಯನ್ನು ಉಪಯೋಗಿಸುವುದಿಲ್ಲ, ಸೌದೆಯನ್ನು ಉಪಯೋಗಿಸುವುದಿಲ್ಲ. ನಮ್ಮ ಮನೆಯಲ್ಲಿ ಈಗ ಒಂದು 10 ವರ್ಷಗಳಿಂದ ಅದು 2 ಇಲ್ಲ. ಅಂದರೆ LPG ಉಪಯೋಗಿಸ್ತೇವೆ ಯಾವ್ದಾದ್ರು ವಿಶೇಷ ಕಾರ್ಯಕ್ರಮಗಳಿಗಿದ್ದರೆ ಮಾತ್ರ. ಹಾಗೆ ಅದು ಅದೇ ರೀತಿಯಲ್ಲಿ ನಾವು ವಿದ್ಯುತ್ತನ್ನು ಸಹ KEBಯನ್ನು ನಂಬಿ ವ್ಯವಸ್ಥೆ ಮಾಡುವುದಿಲ್ಲ. ನಮ್ಮಲ್ಲೇ ಸೋಲಾರ್ ಹಾಕಿದ ಕಾರಣ ಸೋಲಾರ್ನಲ್ಲಿ ಒಂದು 3 kW ವಿದ್ಯುತ್ ಉತ್ಪಾದನೆ ಆಗ್ತದೆ. ಹಾಗಾಗಿ ನಮ್ಮ ಮನೆಯ ಎಲ್ಲ ವ್ಯವಸ್ಥೆಗಳು ಅದರಲ್ಲಿ ನಡೀತಾ ಇದೆ. ಅಂದರೆ ಮಳೆ ಬಂದರೆ ಮಾತ್ರ ಸ್ವಲ್ಪ ಕಡಿಮೆ ಆಗ್ತದೆ, ಆ ಸಂದರ್ಭದಲ್ಲಿ KEBಯನ್ನು ಅವಲಂಬನೆ ಸ್ವಲ್ಪ ಮಾಡಿಕೊಳ್ತೇವೆ. ಈಗ ಸ್ಲರಿಯಿಂದ ಬಿಡುವುದರಿಂದ ಅಂದರೆ ಈಗ ಕೃಷಿ ತ್ಯಾಜ್ಯಗಳಿರ್ಬೋದು ಅಥವಾ ಸೋಗೆ ಇಂಥದ್ದನ್ನೆಲ್ಲ ಹಾಕ್ಕೊಂಡು ಅದರ ಮೇಲೆ ಸ್ಲರಿಯನ್ನು ಬಿಡುವಂಥದ್ದು ಮಳೆಗಾಲದಲ್ಲಿ ಸಮಸ್ಯೆ ಆಗುವುದಿಲ್ವಾ? ಸ್ವಲ್ಪ ಅಂಶ ಆಗ್ತದೆ. ಅಂದರೆ ನಾವು ಮಳೆಗಾಲದಲ್ಲಿ ಏನು ಮಾಡ್ತೇವೆ ಅಂದರೆ ಸ್ವಲ್ಪ ಗ್ಯಾಪ್ ದೊಡ್ಡದಾಗ್ತದೆ. ಅಂದರೆ ಮಳೆ ಬರುವ ಸಂದರ್ಭದಲ್ಲಿ ನೀರು ಸ್ಲರಿಯನ್ನು ಕೊಡುವುದಿಲ್ಲ. ಯಾವಾಗ ಬಿಸಿಲು ಕಾಯ್ತು ಆ ದಿವಸಕ್ಕೆ ಕಾಯ್ತಾ ಇರ್ತೇವೆ. ಅಂದರೆ ಅಷ್ಟು ದಿವಸ ನಮಗೆ ಸ್ಟೋರೇಜ್ಗೆ ತಕ್ಕ ಸಾಮಾನ್ಯ 30,000 ಲೀಟರ್ನ ಸಿಮೆಂಟ್ ಟ್ಯಾಂಕ್ ಇದೆ, ಅದರಲ್ಲಿ ಸ್ಟೋರೇಜ್ ಮಾಡಿಕೊಳ್ತೇವೆ. ಆ ಟ್ಯಾಂಕಿಗೆ ನಮ್ಮ ಗೋಬರ್ ಗ್ಯಾಸ್ ಸ್ಥಾವರದಿಂದ ಹೊರಗೆ ಬಂದ ಸಣ್ಣ ಟ್ಯಾಂಕಿ ಇದೆ, ಅಲ್ಲಿಂದ ಪಂಪ್ ಮಾಡಿ ಆ ಟ್ಯಾಂಕಿ ತುಂಬಿಸ್ತೇವೆ. ಹಾಗೆ ಅದು ವಿಶಾಲವಾಗಿರುವ ಕಾರಣ ಸುಮಾರು 15-20 ದಿವಸ ಮುಂದೆ ಹೋದ್ರೂ ಏನು ಸಮಸ್ಯೆ ಆಗುವುದಿಲ್ಲ. ಹಾಗೆ ಅಂತ ಹೇಳಿಕೊಂಡು ಅಷ್ಟು ದಿವಸ ಬಿಡುವುದಿಲ್ಲ ನಾವು, ಮಳೆ ಇಲ್ಲದಿದ್ದಾಗ ಆಗಾಗ ಬಿಡ್ತಾ ಇರ್ತೇವೆ. ಹೆಚ್ಚು ದಿವಸ ಸ್ಲರಿಯನ್ನು ಇಡಬಾರ್ದು ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ತೋಟಕ್ಕೆ ಹೋಗ್ತಾ ಇರ್ತದೆ. ಯಶೋದ್ ಅವರಿಗೆ ಈ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಬೇಕು, ಈ ಗೋಬರ್ ಗ್ಯಾಸ್ನಲ್ಲಿ ಅಡುಗೆ ಮಾಡೋದು ಸುಲಭವೋ ಕಷ್ಟವೋ ಹೇಗೆ? ಗೋಬರ್ ಗ್ಯಾಸಲ್ನಲ್ಲಿ ಅಡಿಗೆ ಮಾಡೋದು ಸುಲಭ, ಆದ್ರೆ ಸಿಲಿಂಡರ್ನಷ್ಟು ಖಾರ ಇಲ್ಲ, ಖಾರ ಇಲ್ಲ. ಆದ್ರೆ ಬೆಂಕಿ ಹಾಕಿ ಹೊಗೆ ತಿನ್ನುವುದಕ್ಕಿಂತ ಗೋಬರ್ ಗ್ಯಾಸ್ ಉತ್ತಮ, ಏನು ಸಮಸ್ಯೆ ಇಲ್ಲ, ಅಪಾಯ ಇಲ್ಲ. ಸಿಲಿಂಡರ್ ಅಲ್ಲಿ ಯಾವ ದುಡ್ಡು ಕೊಡ್ಬೇಕಾಗಿಲ್ಲ, ಏನು ಕೊಡ್ಬೇಕು, ಎಷ್ಟು ಬೇಕಿದ್ರು ಮುಗಿಸ್ಬೋದು. ನಾವು ಎಷ್ಟು ದನ ಸಾಕಿ ಸಗಣಿಯನ್ನು ಶೇಖರಣೆ ಮಾಡ್ತೇವೋ ಅಷ್ಟು ಇಲ್ಲಿ ಗೋಬರ್ ಗ್ಯಾಸ್ ಕೂಡ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ. ಬಿಸಿನೀರಿಗೂ ಕೂಡ ಉಪಯೋಗಿಸಬಹುದು, ಅಡುಗೆಗೂ ಉಪಯೋಗಿಸಬಹುದು, ಎಲ್ಲದಕ್ಕೂ ಆಗ್ತದೆ. ಈಗ ಮಳೆಗಾಲದಲ್ಲಿ ಅಥವಾ ಬೇರೆ ಬೇರೆ ಸಮಯದಲ್ಲಿ ಅದರಲ್ಲಿ ಗ್ಯಾಸ್ ಉತ್ಪಾದನೆ ಆಗುವುದು ಕಡಿಮೆ ಆಗ್ತದೆ ಏನಾದರೂ? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆ ಅದು? ಅದು ಶೀತ, ಬಿಸಿ ಆದಷ್ಟು ಬಿಸಿಲು ಬಿದ್ದಷ್ಟು ಗ್ಯಾಸ್ ಉತ್ಪತ್ತಿ ಆಗುದು ಜಾಸ್ತಿ, ತಂಪು ವಾತಾವರಣ ಆದ ಕೂಡಲೇ ಗ್ಯಾಸ್ ಉತ್ಪತ್ತಿ ಕಡಿಮೆ. ಆಮೇಲೆ ಗಣಪತಿ ಬಿಟ್ಟವರು, ಈಗ ಮಣ್ಣಿನ ಒಂದು ಸಂರಕ್ಷಣೆಯ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಕೃಷಿ ತ್ಯಾಜ್ಯಗಳನ್ನೆಲ್ಲ ಮರು ಬಳಕೆ ಮಾಡಬಹುದು ಅಂತ ಹೇಳಿ, ಆಮೇಲೆ ನೀರಾವರಿ ವ್ಯವಸ್ಥೆಯ ಬಗ್ಗೆ ಹೇಳಿ. ಈಗ ಅಡಿಕೆ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕುವಂತದ್ದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಂಡು ಬರುವಂತಹದ್ದು, ಇತ್ತೀಚೆಗಂತೂ ಈ ಡ್ರಿಪ್ ಅಥವಾ ಹನಿ ನೀರಾವರಿಯನ್ನು ಕೂಡ ಹಾಕಬಹುದು ಅಂತ ಹೇಳಿ, ಮಿತವಾಗಿ ನೀರಿನ ಬಳಕೆ ಹೇಗೆ ಸಾಧ್ಯವಾಗ್ತದೆ ಅಂತ? ಮಿತ ಬಳಕೆಗೆ ಡ್ರಿಪ್ ವ್ಯವಸ್ಥೆ ಅನುಕೂಲ, ಆದರೆ ಡ್ರಿಪ್ಪಿನಲ್ಲಿ ತಟ್ಟು ಅಂದರೆ ಅಡಿಕೆ ಮರದ ಅಡಿಕೆ ಇರೋ ಮಧ್ಯದ ಭಾಗಕ್ಕೆ ಡ್ರಿಪ್ಪಿನಲ್ಲಿ ನೀರು ಹೋಗುವುದಿಲ್ಲ, ಅದಕ್ಕೆ ನಿಜವಾಗಿಯೂ ಸ್ಪ್ರಿಂಕ್ಲರ್ ಒಳ್ಳೆಯದು. ಹಾಗೆ ಫರ್ಪ ಪೈಪು ಮೊದಲು ನಾವು ಉಪಯೋಗಿಸಿದವರು, ಆದರೆ ಈಗ ಅದು ಕಷ್ಟ ಆಗ್ತದೆ ದೃಷ್ಟಿಯಿಂದ ಎಲ್ಲ ಕಡೆಗೂ ಸ್ಪ್ರಿಂಕ್ಲರ್ ಮಾಡಿದ್ದೇವೆ, ನಮಗೆ ಆ ಮಟ್ಟಿಗೆ ಏನು ತೊಂದರೆ ಆಗುವುದಿಲ್ಲ. ಆ ನೀರಾವರಿ ವ್ಯವಸ್ಥೆಗೆ ಬೇಕಾಗಿ ನಾನು ನಮ್ಮ ಮನೆ ಹಿಂಬದಿ ಎತ್ತರದ ಜಾಗದಲ್ಲಿ ಒಂದು 18 ಲಕ್ಷ ಲೀಟರ್ನ ಒಂದು ಟ್ಯಾಂಕಿಯನ್ನು ನಿರ್ಮಿಸಿಕೊಂಡಿದ್ದೇನೆ. ನೆಲದಲ್ಲಿ ಗುಡ್ಡದ ಮೇಲೆ ಟರ್ಪಲ್ ಹಾಸಿ ಮಾಡಿದಂತ ಟ್ಯಾಂಕಿ, ಅದು ಸಾಮಾನ್ಯ 90 ಫೀಟ್ ಉದ್ದ, 70 ಫೀಟ್ ಅಗಲ, 10 ಫೀಟ್ ಆಳ, ಸಾಮಾನ್ಯ 18 ಲಕ್ಷ ಲೀಟರ್ನ ಸಾಮರ್ಥ್ಯದ್ದು. ಅದರಿಂದ ಮಳೆಗಾಲದಲ್ಲಿ ಅದಕ್ಕೆ ಬಿದ್ದಂತ ಎಲ್ಲಾ ನೀರನ್ನು ಬೋರ್ವೆಲ್ಗೆ ಫೀಡ್ ಮಾಡ್ತಾ ಇರ್ತೇನೆ, ಬೇಸಿಗೆಗಾಲದಲ್ಲಿ ಬೋರ್ವೆಲ್ಲಿಂದ ಅದಕ್ಕೆ ತುಂಬಿಸ್ತಾ ಇರ್ತೇನೆ. ಹಾಗೆ ಅದರಿಂದ ಮತ್ತೆ ತೋಟಕ್ಕೆ ಸ್ಪ್ರಿಂಕ್ಲರ್ ಅಂದ್ರೆ ಅದರ ಸಾಮಾನ್ಯ ಒಂದು 15 ಜೆಟ್ಟು ಅದನ್ನು ಆ ಕೆರೆಯಿಂದ ಗೇಟ್ ಅಲ್ಲಿ ಬಿಟ್ಟ ಕೂಡಲೇ ತಿರುಗ್ತಾ ಇರ್ತದೆ. ಅಂದ್ರೆ ಈಗ ಮಳೆಗಾಲದಲ್ಲಿ ಎಷ್ಟು ಲೀಟರ್ ನೀರು ಅದರಲ್ಲಿ ಹಿಡಿಬಹುದು? ಅದೇ 18 ಲಕ್ಷ ಅಂದ್ರೆ ಅದರ ಕೆಪಾಸಿಟಿ ಅಷ್ಟು. ಒಂದು ಸಾರಿಗೆ? ಹೌದು, ಒಂದು ಸಾರಿಗೆ ಅದರಲ್ಲಿ 18 ಲಕ್ಷ ಹಿಡಿತೇವೆ. ಅಂದ್ರೆ ಮಳೆಗಾಲದಲ್ಲಿ ನಾವು ಅದರಲ್ಲಿ ಫುಲ್ ಮಾಡಿ ಇಟ್ಟುಕೊಳ್ಳೋದಿಲ್ಲ, ಯಾಕಂದ್ರೆ ಅದು ಅಪಾಯದ ಇದಾದ ಕಾರಣ ನಾವು ಅದರಲ್ಲಿ ಅರ್ಧ ಇಂದಲೂ ಕೆಳಗಡೆ ಕೊಂಡೋಗಿ ಇಟ್ಟುಕೊಳ್ತೇವೆ. ಅಂದ್ರೆ ನಿರಂತರ ಬೋರ್ವೆಲ್ಲಿಗೆ ದಿನದ 24 ಗಂಟೆಯು ಸಪೂರವಾಗಿ ಬೋರ್ವೆಲ್ಲಿಗೆ ಕೊಡ್ತಾ ಇರ್ತೇವೆ. ಇದೀಗ 3 ವರ್ಷದಿಂದ ನಾನು ಅಳವಡಿಸಿಕೊಂಡಂತ ವಿಷಯ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿಗ, ಆ ಮಳೆ ನೀರ ಕೊಯ್ಲಿನ ಒಂದು ಮಹತ್ವ ಏನು, ಮತ್ತು ಬೋರ್ವೆಲ್ ರೀಚಾರ್ಜ್ ಮಾಡುವಂತಹದ್ದು ಇದು ಹೇಗೆ ಹೇಗೆ ಮಾಡ್ತಾ ಇದ್ರೆ, ಇದರ ಒಂದು ಅವಶ್ಯಕತೆ ಏನು? ಬೋರ್ವೆಲ್ ರೀಚಾರ್ಜ್ ಅಂದ್ರೆ ಹಲವು ನಮೂನೆಗಳಿದೆ. ಅಂದ್ರೆ ನಾವು ಕೊಡುವಂತದ್ದು ಈಗ ಕೆರೆಯಿಂದ ಅದು ಸ್ವಲ್ಪ ಶುದ್ಧವಾದ ನೀರನ್ನು ಫಿಲ್ಟರ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಅದು ನೆಲದ ಮಟ್ಟದಿಂದ, ಕೆರೆಯಲ್ಲಿ ಇದ್ದಂತ ನೀರು ನೆಲ ಮಟ್ಟದಿಂದ 1 ಫೀಟ್ ಮೇಲೆಯಿಂದಲೇ ಪೈಪ್ ಇರುವ ಕಾರಣ ಅದಕ್ಕೇನು ಕಸಗಡ್ಡಿಗಳು ಅಥವಾ ಯಾವುದು ಹೋಗ್ಲಿಕ್ಕಿಲ್ಲ. ಅದು ನೇರವಾಗಿ ಬಾವಿಗೆ ಇದು ಬೋರ್ವೆಲ್ನ ಇದಕ್ಕೆ ಓಪನ್ ಆಗಿ ಕೊಡ್ತಾ ಇದ್ದೇವೆ. ಸಾಮಾನ್ಯ 1.5 ಇಂಚು ಅಷ್ಟು ಕೊಟ್ಟರೆ ನೀರು ಹೊರಗಡೆ ಬರ್ತದೆ, 1 ಇಂಚಿನಷ್ಟು ಕೊಟ್ಟರೆ ನೀರು ಒಳಗೆ ತಗೊಳ್ತಾ ಇರ್ತದೆ, 24 ಗಂಟೆಯು ಹೋಗ್ತಾ ಇರ್ತದೆ. ಅಂದ್ರೆ 1 ಇಂಚು 1.5 ಇಂಚು ಅಂತ ರೆಗ್ಯುಲೇಟರ್ ಇದೆ. ಹೌದು, ನಮ್ಮಲ್ಲಿ ಅದಕ್ಕೆ ಗೇಟ್ ವಾಲ್ ಇದೆ. ಗೇಟ್ ವಾಲ್ ನಲ್ಲಿ ನಾವು ಕಂಟ್ರೋಲ್ ಮಾಡಿ ಬಿಡ್ತಾ ಇರ್ತೇವೆ. ತುಂಬಾ ಮಳೆ ಜೋರಿರುವ ಸಮಯದಲ್ಲಿ ಮತ್ತೂ ಕಡಿಮೆ ಮಾಡಬೇಕಾಗ್ತದೆ, ನೀರು ಹೊರಗಡೆ ಬರ್ತದೆ ಅದು. ಹಾಗೆ ಅದೇ ರೀತಿಯಲ್ಲಿ ನಾನು ಕುಡಿಯುವ ನೀರಿನ ಬಾವಿಗೂ ರೀಚಾರ್ಜ್ ಮಾಡ್ತಾ ಇದ್ದೇನೆ. ಅದು ಸಾಮಾನ್ಯ 20 ವರ್ಷಗಳ ಕತೆ. ಹೇಳಿ. ಸಾಮಾನ್ಯ 20 ವರ್ಷದ ಹಿಂದೆ ನಾವು ಹೊಸ ಮನೆ ಮತ್ತು ಹೊಸ ಬಾವಿ ಒಟ್ಟಿಗೆ ಮಾಡಿದೆವು. ಆ 1 ವರ್ಷದಲ್ಲಿ ಮೇ ತಿಂಗಳಾಗುವ ನಮಗೆ ಕುಡಿಲಿಕ್ಕೆ ನೀರಿರಲಿಲ್ಲ ಆ ಬಾವಿಯಲ್ಲಿ. ನಮ್ಮ ಬಾವಿ 42 ಫೀಟ್ ಆಳ ಇದೆ, ಆದರೆ ಕುಡಿಲಿಕ್ಕೆ ಸಹ ನೀರಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಪಟ್ಟೆಯವರೊಮ್ಮೆ ಮುಖದ ಕಾಣಲಿ ಸಿಕ್ಕಿದಾಗ ಅವರಲ್ಲಿ ವಿಚಾರಿಸಿದಾಗ ಈ ತರ ಮಾಡಿ ಅಂತ ನನಗೊಂದು ಸೂಚನೆ ಕೊಟ್ಟರು. ಮಾಡಿದ ನೀರನ್ನು ನೀವು ಮಳೆಗಾಲದಲ್ಲಿ ಕಂಪ್ಲೀಟ್ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡಿ, ಅದರಿಂದ ನಿಮಗೆ ಪ್ರಯೋಜನ ಸಿಗಬಹುದು ಅಂತ. ನಾನು ಆ ವರ್ಷವೇ ಟೆಂಪರರಿಯಾಗಿ ಒಂದು ಮಾಡಿ ನೋಡಿದೆ, ನನಗೆ ಮುಂದಿನ ವರ್ಷದಲ್ಲಿ ಕುಡಿಲಿಕ್ಕೆ ನೀರು ಸಮಸ್ಯೆ ಆಗಲಿಲ್ಲ. ಆನಂತರ ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಂಡೆ, ಅಂದರೆ ಮಾಡಿಗೆ ಸರಿಯಾದ ದಂಬೆಗಳನ್ನು ಅಳವಡಿಸಿ ಪೈಪ್ PVC ಪೈಪಿನ ಮೂಲಕ ಒಂದು ಟ್ಯಾಂಕಿಗೆ ಬಂದು ಶೇಖರಣೆಯಾಗಿ ಅಲ್ಲಿ ಅದನ್ನು ಸೋಸಿ ಮತ್ತೊಂದು ಟ್ಯಾಂಕಿಗೆ ಹೋಗಿ ಅಲ್ಲಿ ಇದ್ದಲ್ಲಿನ ಟ್ಯಾಂಕಿ ಅದು ಅದರಲ್ಲಿ ಸೋಸಿ ಕುಡಿಯುವ ನೀರಿನ ಬಾವಿಗೆ ನೇರವಾಗಿ ಬೀಳ್ತದೆ. ಇದೀಗ 18 ವರ್ಷದಿಂದ ನಿರಂತರ ನಡೆಯುವಂತ ಒಂದು ವ್ಯವಸ್ಥೆ. ಹಾಗಾಗಿ ಸ್ವಲ್ಪ ಸೋಸುವ ವ್ಯವಸ್ಥೆಯ ಬಗ್ಗೆ ವಿವರಿಸಿ. ಸೋಸಲಿಕ್ಕೆ ನಾನು ಪ್ರಥಮ ಟೆಂಪರರಿ ಆಗಿ ಮಾಡಿದಂಥದ್ದು. ಈಗ ನನ್ನಲ್ಲಿ 18 ವರ್ಷಗಳಿಂದ ಪರ್ಮನೆಂಟ್ ಆಗಿ ಮಾಡಿದಂಥ ವ್ಯವಸ್ಥೆ ಇದೆ. ಸಿಮೆಂಟ್ ಟ್ಯಾಂಕಿ ಅಂದರೆ ಸಾಮಾನ್ಯ ಒಳಗಡೆ 2.5 ಫೀಟ್ ಚೌಕದ ಒಂದು ಟ್ಯಾಂಕಿ, ಅದು 3 ಫೀಟ್ ಆಳ ಇದೆ. ಅದರಲ್ಲಿ 3 ಫೀಟ್ನಲ್ಲಿ ಒಂದು 2 ಫೀಟ್ನಷ್ಟು ಅಡಿಯಲ್ಲಿ ಚರಳುಗಳು ಮತ್ತು ಹೊಯಿಗೆ ಇಂಥದ್ದನ್ನೆಲ್ಲ ಹಾಕಿ ಫಿಲ್ ಮಾಡಿದ್ದೇನೆ. ನೀರು ಅದಕ್ಕೆ ಬಂದು ಪೈಪಿನಲ್ಲಿ ಬಂದು ಬೀಳ್ತದೆ. ಬೀಳುವಾಗ ಹಾವಸ ಏನಾದರೂ ಇದ್ದರೆ ಅದೆಲ್ಲ ಅದು ಪೈಪಿನಲ್ಲಿ ನೀರು ಬೀಳುವಾಗ ಸುರುವಿನ ನೀರನ್ನು ನಾವು ಮಳೆ ನೀರು ಸುರುವಿನ ಹತ್ರ ಕೊಡುವುದಿಲ್ಲ, ಅದನ್ನು ಹೊರಗಡೆ ಬಿಡ್ತೇವೆ. ಸಾಮಾನ್ಯ ಒಂದು 5-6 ಮಳೆಗಳು ಬರುವಲ್ಲಿವರೆಗೆ ನೀರು ಒಳಗೆ ಬಿಡುವುದಿಲ್ಲ. ಆನಂತರದ್ದು ಆ ಟ್ಯಾಂಕಿಗೆ ಬಿಡ್ತೇವೆ. ಟ್ಯಾಂಕಿಯಲ್ಲಿ ಸೋಸಿ ಅದು ಮತ್ತೊಂದು ಟ್ಯಾಂಕಿಗೆ ಬರ್ತೇವೆ, ಅದು ಅದರಿಂದ ತಗ್ಗಿನಲ್ಲಿರ್ತದೆ. ಅದರಲ್ಲಿ ಇದ್ದಲನ್ನು ತುಂಬಿಸಿದ್ದೇನೆ. ಆ ಇದ್ದಲಿನ ಮೂಲಕ ನೀರು ಹಾದು ಸೀದಾ ಪೈಪಿನ ಮೂಲಕ ಬಾವಿಗೆ ಹೋಗಿ ಬೀಳ್ತದೆ. ಇದೀಗ 18 ವರ್ಷದಿಂದ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಈ ನೀರು ಇಂಗಿಸುವುದಂದ್ರೆ ಬಾವಿಗೆ ನೀರು ಇಂಗಿಸುವುದರಿಂದ ಯಾವ ರೀತಿ ಒಂದು ಪರಿಣಾಮ ಕಾಣ್ತಾ ಇದೆ? ನಮ್ಮ ಮನೆಯಲ್ಲಿ ಇಷ್ಟರವರೆಗೆ 42 ಫೀಟ್ ಆಳದ ನೀರಿನಲ್ಲಿ ಬೇಸಿಗೆಗಾಲದಲ್ಲಿ 3 ಫೀಟ್ ಇದೆ. ಆದರೆ ಮಳೆಗಾಲದಲ್ಲಿ ಎಷ್ಟು ಬಿಟ್ಟರೂ ಸಹ ನೀರು ತುಂಬಿ ಹೊರಗಡೆ ಬರುವುದಿಲ್ಲ, ಅದು ಎಲ್ಲಿಯೋ ಭೂಮಿಯಲ್ಲಿ ಒಳಗಡೆ ಹೋಗಿ ಸೇರ್ತದೆ. ಜಲಮಟ್ಟವನ್ನು ಅದು ಒಂದೇ ನಮೂನೆ ಇರ್ತದೆ, ಮೇಲೆ ಬರುವುದೇ ಇಲ್ಲ. ಈ ಥರ ಮಾಡಿದರೆ ಎಲ್ಲರೂ ಮಾಡಬಹುದು, ಇದು ಭೂಮಿಯ ನೀರಿನ ಮಟ್ಟವನ್ನು ಕಾಪಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಹೆಚ್ಚು ಖರ್ಚೇನಿಲ್ಲ ಇದಕ್ಕೆ, ಇಲ್ಲ, ಬಹಳ ಸಿಂಪಲ್ ಖರ್ಚು ಇದು. ಆಮೇಲೆ ಈಗ ಕೃಷಿ ಯಾಂತ್ರೀಕರಣದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಕೆಲವೊಂದು ಕೃಷಿ ಸಾಧನಗಳನ್ನು ಉಪಯೋಗಿಸಿಕೊಂಡು ಶ್ರಮವನ್ನು ಕಡಿಮೆ ಮಾಡಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿ, ಏನೇನು ಸಾಧನಗಳನ್ನು ಮಾಡಿಕೊಂಡಿದ್ದೀರಿ? ನಾನು ಪ್ರಥಮವಾಗಿ ಅಡಿಕೆ ಕೋಕ ಹೆಕ್ಕಲಿಕ್ಕೆ, ಅಂದರೆ ನಾವು ಸುಲಿದ ಅಡಿಕೆಯನ್ನು ಕೋಕ ಅಡಿಕೆಯಿಂದ ಬೇರ್ಪಡಿಸಲಿಕ್ಕಿರೋ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ಮೊದಲು ಹೇಗಿತ್ತು ಅಂದರೆ ನೆಲದಲ್ಲಿ ರಾಶಿ ಹಾಕಿ ಅದರಿಂದ ನೆಲದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೆವು, ಅದರಿಂದ ಬಟ್ಟಿಗೆ ಕೋಕವನ್ನು ಹೆಕ್ಕಿ ಹಾಕುವಂಥದ್ದು. ಈಗ ಅದೇ ವ್ಯವಸ್ಥೆ ನೆಲದಲ್ಲಿ ಕೂತು ಮಾಡಲಿಕ್ಕೆ ಕಷ್ಟ ಆಗುವ ಕಾರಣ ಒಂದು 3 ಫೀಟ್ ಎತ್ತರದ ಒಂದು ಟೇಬಲ್ ಮಾಡಿದ್ದೇನೆ, ಕಬ್ಬಿಣದ ಸರಳು ಹಾಕಿ. ಇಳಿಜಾರ ಒಂದು ಸೈಡಿಗೆ ಒಂದು ಸ್ವಲ್ಪ ಇಳಿಜಾರು. ಇದು ಮಾಡಿದ 4 ವರ್ಷ ಆಯ್ತು ನಾನು. ಆಗ ನನಗೆ 2,000 ರೂಪಾಯಿ ಖರ್ಚು ಬಿದ್ದಿದೆ. ಈಗ ಅದಕ್ಕೆ ಅದೇ ಅದನ್ನು ಮಾಡಬೇಕಿದ್ರೆ ಒಂದು 4,000-5,000 ರೂಪಾಯಿ ಖರ್ಚಾಗ್ತದೆ. ಇದನ್ನು ಮಾಡಿದ್ದನ್ನು ನಾನು ನೋಡಿ ನಮ್ಮ ನೆರೆ ಮನೆಯವರು ಅಥವಾ ನೆಂಟರ ಪೈಕಿಯವರು ಹೀಗೆಲ್ಲ ಬಂದು ನೋಡಿ ನನಗೊಂದು ಇಂಥದ್ದಾಗಬೇಕು ಅಂತ ಹೇಳಿ ಆನಂತರ ಅದೇ ಥರದ್ದು ಮಾಡಿ ಕೊಟ್ಟು ಈಗ ಹೆಚ್ಚು ಕಡಿಮೆ ನಮ್ಮ 4 ತಾಲೂಕುಗಳಲ್ಲಿ 100ರ ಮೇಲೆ ಇದೆ ಇಂಥದ್ದು. ಈಗ ಇದೇ ಅಳತೆ ಇದ್ದು ಒಂದು 100ರ ಮೇಲೆ ಇದೆ, ಅಷ್ಟು ಮನೆಗಳಲ್ಲಿ ಅದು ತುಂಬಿ ಹೋಗಿದೆ. ಈಗ ಏನು ಅನುಕೂಲತೆ ಇದರಲ್ಲಿ? ಅದರಲ್ಲಿ ನಮಗೆ ಒಂದು ನೆಲದಲ್ಲಿ ಕೂತು ಬಚ್ಚುವ ಕೆಲಸ ಇಲ್ಲ, ಸೊಂಟ ನೋವು ಆಗುವ ಕೆಲಸ ಇಲ್ಲ. ನಮಗೆ ಕೃಷಿ ಹಾಕಿ ಕೂತ್ಕೊಳ್ಬಹುದು. ಕೋಕ ಹೆಕ್ಕಲಿಕ್ಕೆ ಬಹಳ ಸುಲಭ ಆಗ್ತದೆ ಹೆಕ್ಕಿ ಬಟ್ಟಿಗೆ ಹಾಕೊಳ್ಳಿಕ್ಕೆ. ಮತ್ತೆ ಅನಂತರ ಇಳಿಜಾರು ಇರುವ ಕಾರಣ ಗೋಣಿಗೆ ತುಂಬಿಸಲಿಕ್ಕೆ ಒಂದು ಸೈಡಿಗೆ ಅದು ಗೋಣಿ ಫಿಕ್ಸ್ ಮಾಡುವ ಟೈಪನ್ನು ಇಟ್ಟುಕೊಂಡಿದ್ದೇವೆ. ಆ ಗೋಣಿಗೆ ಅಡಿಕೆ ಬಂದು ಬೀಳ್ತದೆ, ಸ್ವಲ್ಪ ಇಳಿಜಾರು ಇದ್ದ ಕಾರಣ ಅದರಷ್ಟಕ್ಕೆ ಬಂದು ಬೀಳ್ತದೆ. ಮತ್ತೆ ಕಸಗಳು ಕಂಪ್ಲೀಟ್ ಕೆಳಗೆ ಬೀಳುತ್ತೆ, ಕಸ ಧೂಳುಗಳು ಕೆಳಗೆ ನೆಲಕ್ಕೆ ಬೀಳ್ತದೆ. ಆದ ಕಾರಣ ಕೆಲಸ ಅಂದರೆ ಸಮಯವನ್ನು ನಮ್ಮ ಉಳಿತಾಯ ಮಾಡ್ತೇವೆ ಅದು, ಮತ್ತೆ ಶ್ರಮವನ್ನು ಕಡಿಮೆ ಮಾಡ್ತದೆ. ಇನ್ನೊಂದು ಸಾಧನ ಕೈಗಾಡಿ. ನಾನು ಕೈಗಾಡಿಗಳು ಈಗ ಎಲ್ಲ ಮನೆಗಳಲ್ಲೂ ಇದೆ. ನಾನು ಮಾಡಿದ ಕೈಗಾಡಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದರೆ ನಾನು ಭಾಳ ಕಡಿಮೆ ಖರ್ಚಿನಲ್ಲಿ ಆಗಬೇಕು ಅಂತೇಳಿ ದೃಷ್ಟಿಯಿಂದ ಮಂಗಳೂರು ಗುಜರಿಯಿಂದ 2 ಬುಲೆಟ್ ಟೈರ್ಗಳನ್ನು ಹಿಡ್ಕೊಂಡು ಹೋದೆ, ಚಕ್ರವನ್ನು. ಅದನ್ನು ಕೊಂಡೋಗಿ ವರ್ಕ್ಶಾಪ್ನಲ್ಲಿ ಕೊಟ್ಟು ಅದಕ್ಕೆ ಕೈಗಾಡಿ ಆಗುವಾಗೆ ಮಾಡಿ ಅದಕ್ಕೆ ಬ್ರೇಕ್ ಎಲ್ಲ ಸಿಸ್ಟಮ್ ಎಲ್ಲ ಮಾಡಿ ಇದೀಗ 13 ವರ್ಷಗಳಿಂದ ನಿರಂತರ ನನ್ನ ಕೆಲಸದಲ್ಲಿ ನಡೀತಾ ಇದೆ. ಹಾಗೆ ಸಾಮಾನ್ಯ 1 ಕ್ವಿಂಟಲ್ವರೆಗೆ ಕೊಂಡು ಹೋಗೋದಕ್ಕೆ ಏನು ತೊಂದರೆ ಇಲ್ಲ. ಈಗ ತೆಂಗಿನಕಾಯಿ ಗೋಣಿಚೀಲ ಒಂದು 4 ಗೋಣಿಯನ್ನು ಒಟ್ಟಿಗೆ ಇಟ್ಟು ಕೊಂಡು ಹೋಗ್ಬೋದು, ಒಣ ಅಡಿಕೆಯನ್ನೆಲ್ಲ. ಆದರೆ ಹಾಗೆ ವ್ಯವಸ್ಥೆ ಸೋಳ ಬ್ರೇಕ್ ವ್ಯವಸ್ಥೆ ಮಾಡಿಲ್ಲ, ಅದಕ್ಕೆ ಬ್ರೇಕ್ 2 ಚಕ್ರಕ್ಕೂ ಬ್ರೇಕಿನ ವ್ಯವಸ್ಥೆ ಇದೆ. ಹಾಗೆ ನಮ್ಮ ಅಂಗಳದ ತುದಿಯಿಂದ ಒಣಗಿದ ಅಡಿಕೆಯನ್ನು ತಂದು ಮನೆ ಬುಡಕ್ಕೆ ಹಾಕಲಿಕ್ಕೆ 4-5 ಚೀಲವನ್ನು ಇಟ್ಟು ಒಮ್ಮೆಲೆ ತರ್ತೇವೆ ನಾವು. ಅದೇ ಥರ ಮತ್ತೆ ಅಂಗಳದಿಂದ ಅಡಿಕೆ ಮಾಳಿಗೆಗೆ ಕೊಂಡೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಯಾವ ರೀತಿ? ವಿದ್ಯುತ್ ಮೋಟರ್ ಅಳವಡಿಸಿ ಅದು ವಿದ್ಯುತ್ ಮೋಟರ್ ಸ್ವಿಚ್ ಒತ್ತಿದ ಕೂಡಲೇ ಅದಕ್ಕೆ ರೋಫ್ ಉಂಟು ಕೆಳಗೆ ಅಂಗಳಕ್ಕೆ ಇಳಿಸಲಿಕ್ಕೆ, ಅದರ ಹುಕ್ಕುಂಟು. ಹುಕ್ಕಿನ ತುದಿಗೆ ಗೋಣಿಯನ್ನು ಸಿಗಿಸಿಕೊಂಡು ಗೋಣಿ ಸ್ವಿಚ್ ಒತ್ತಿದ ಕೂಡಲೇ ಅದು ಗೋಣಿ ಮೇಲೆ ಇರ್ತದೆ. ಅದು ಸಾಮಾನ್ಯ 4 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ. ಮೇಲೆ ನಮ್ಮ ಅಡಿಕೆ ಸುಲಿಯುವ ವಿಭಾಗವು ಮೇಲೆ ಇರುವ ಕಾರಣ ಸುಲಿದಾದ ನಂತರ ವಾಪಸ್ಸು ಅದನ್ನು ಅಡಿಕೆ ವಾಹನಕ್ಕೆ ತುಂಬಿಸುವಳು ಅದರ ಮೂಲಕವೇ ಇಳಿಸುವಂಥದ್ದು. ಹತ್ತಿಸುವುದು ಮತ್ತು ಇಳಿಸುವುದು ಎರಡೂ ಅದೇ ವಿಷಯದಲ್ಲಿ ಅದೇ ಮೋಟರಲ್ಲಿ ಆಗ್ತದೆ. 4 ವರ್ಷ ಹಿಂದೆ ಎಷ್ಟು ಖರ್ಚಾಯಿತು ಇದಕ್ಕೆ? ಆಗ ಸಮಯದಲ್ಲಿ ಸಾಮಾನ್ಯ 15,000 ರೂಪಾಯಿ ಖರ್ಚಾಗಿದೆ. ಈಗ ಸಾಮಾನ್ಯ 25,000-30,000 ಒಳಗಡೆ ಈಗಲೂ ಮಾಡಿಕೊಡ್ತಾರೆ. ಈಗ ಮಾಡುವ ವ್ಯವಸ್ಥೆಗಳು ಇದೆ. ಅಂದರೆ ಸ್ಟೆಪ್ಸ್ನಲ್ಲಿ ಏನು ಹತ್ತುವ ಅಗತ್ಯ ಇಲ್ಲ? ಇಲ್ಲ, ಅಗತ್ಯ ಇಲ್ಲ. ಇದೆಲ್ಲ ಅಂಗಳದಿಂದ ಮಾಳಿಗೆಗೆ ರೋಫಿನಲ್ಲಿ ಹೋಗ್ತದೆ. ಈಗ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿರುವಂತಹದ್ದು ಅಕಾಲಿಕ ಮಳೆಯಿಂದ ಅಡಿಕೆಯ ಸಂರಕ್ಷಣೆ ಮಾಡುವಂತಹದ್ದು. ಈ ಬಗ್ಗೆ ಹೌದು. ಈಗ ನಾನು ಸಮಾನ 14 ವರ್ಷಗಳ ಹಿಂದೆ ಅಡಿಕೆ ಒಣಗಿಸುವ ದೃಷ್ಟಿಯಿಂದ ಶಿಲ್ಪಲಿನ್ ಶೀಟ್ ಹಾಕಿ ಒಂದು ಟೆಂಪರರಿ ಸುರುವಿನಲ್ಲಿ ಗೂಡು ಮಾಡಿದೆ. ಅದು ಅಡಿಕೆ ಮರದ ಸಲಿಕೆ ಎಲ್ಲ ಹಾಕಿ ಮಾಡಿದಂಥದ್ದು. ಅದು 1 ವರ್ಷದಲ್ಲಿ ಡ್ಯಾಮೇಜ್ ಆಗಿ ಬಿದ್ದೋಯ್ತು. ಆನಂತರ ಸ್ವಲ್ಪ ಪರ್ಮನೆಂಟ್ ಆಗಿ ಮಾಡುವ ದೃಷ್ಟಿಯಿಂದ ಕಬ್ಬಿಣದ ಸರಳು ರಾಡ್ ಹಾಕಿ ನಾನು ಒಂದು ಮಾಡಿದೆ. ಅದು ಸಹ ಒಂದು 4 ವರ್ಷ ಬಾಳ್ವಿಕೆ ಬಂದು ಅದು ಹೋಯಿತು. ಈಗ ಕಬ್ಬಿಣದ ಪೈಪು, ಜಿ ಐ ಪೈಪು 1 ಇಂಚಿನದ್ದು ಹಾಕಿ ರೌಂಡ್ ಪೈಪು, ಅದನ್ನೆಲ್ಲ ವೆಲ್ಡ್ ಮಾಡಿ ಕೂತ್ಕೊಳಿಸಿ ಅದಕ್ಕೆ ಶಿಲ್ಪಲಿಂಟ್ ಶೀಟ್ ಹಾಕಿ ಸಾಮಾನ್ಯ 13 ಫೀಟ್ ಅಗಲ 40 ಫೀಟ್ ಉದ್ದದ್ದು ಅದು ಮಾಡಿ ಪರ್ಮನೆಂಟ್ ಆಗಿ ಮಾಡಿಕೊಂಡಿದ್ದೇನೆ. ಅದರ ಒಟ್ಟಿಗೆ ಈಗ ಕಳೆದ ವರ್ಷ ಸಾಮಾನ್ಯ 70 ಫೀಟ್ ಉದ್ದ 30 ಫೀಟ್ ಅಗಲ ಅಂಥದ್ದೊಂದು ವ್ಯವಸ್ಥೆಯನ್ನು ಅಷ್ಟು ದೊಡ್ಡ ಶೀಟ್ ಹಾಕಿ ಮಾಡಿದಂಥದ್ದು ಬೇರೊಂದಿದೆ. ಅದರ ಒಳಗಡೆ ತರಕಾರಿಯನ್ನು ಈಗ 1 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ತರಕಾರಿ, ಬೇಸಿಗೆಗಾಲದಲ್ಲಿ ಅಡಿಕೆ ಒಣಸಲಿಕ್ಕೆ ಎರಡು ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ಅಡಿ ಭಾಗವನ್ನು ಶೇಡ್ ನೆಟ್ಟಿನಿಂದ ಮುಚ್ಚಿಕೊಂಡಿದ್ದೇನೆ, ಯಾಕೆಂದರೆ ಗಾಳಿ ಸಂಚಾರ ಆಗುವ ಉದ್ದೇಶದಿಂದ ಅಡಿ ಸೈಡ್ 3 ಫೀಟನ್ನು ಶೇಡ್ ನೆಟ್ ಹಾಕಿ ಮುಚ್ಚಿಕೊಂಡಿದ್ದೇನೆ. ಹಾಗಾದ್ರೆ ಒಳಗಡೆ ತೇವಾಂಶ ಆಗುತ್ತೆ, ಅಂದರೆ ತರಕಾರಿಗೆ ಸ್ವಲ್ಪ ಗಾಳಿ ಬರಬೇಕಲ್ಲ ಆ ದೃಷ್ಟಿಯಿಂದ, ಇಲ್ಲದ್ರೆ ಬಿಸಿ ಜಾಸ್ತಿಯಾಗಿ ಗಿಡ ಸತ್ತು ಹೋಗಬಹುದು ದೃಷ್ಟಿಯಿಂದ ನನ್ನ ಕಲ್ಪನೆಯಲ್ಲೇ ನಾನು ಮಾಡಿದಂಥದ್ದು, ಬೇರೆ ಯಾರಲ್ಲಿಯೂ ಅದನ್ನು ಕೇಳಿ ಮಾಡಿದಂಥದ್ದಲ್ಲ. ಗಣಪತಿ ಭಟ್ಟವರು ಈಗ ತರಕಾರಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಯಶೋಧವರನ್ನ ಕೇಳಬೇಕು. ಬೆಳಿಗ್ಗೆ ಆದ ತಕ್ಷಣ ನೀವು ಯೋಚನೆ ಮಾಡುವಂಥದ್ದು ಇವತ್ತು ಯಾವ ಸಾಂಬಾರು ಮಾಡೋದು, ಯಾವುದು ಪಲ್ಯ ಮಾಡೋದು ಅಂತ ಹೇಳಿ, ಈ ತರಕಾರಿ ಕೃಷಿಯಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ದೀರಿ? ತರಕಾರಿ ಕೃಷಿ ಮಾಡಿದ್ರೆ ನಮಗೆ ದೈನಂದಿನ ಇದಕ್ಕೂ ಆಗ್ತದೆ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ದಿನಂಪ್ರತಿ ನಾವು ಅದರ ಕೆಲಸ ಮಾಡ್ತಾ ಇದ್ರೆ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ಒಳ್ಳೆ ತರಕಾರಿಯನ್ನು ತಿನ್ಬಹುದು. ಏನೇನು ತರಕಾರಿ ಬೆಳಿತೀರಿ? ಅಳಸಂಡೆ, ಬದನೆ, ಬಸಳೆ, ತೊಂಡೆಕಾಯಿ. ವರ್ಷ ಪೂರ್ತಿ ಆಗುವ ಹಾಗೆ ಯೋಜನೆ ಮಾಡ್ತೀರಿ? ಯೋಜನೆ ಮಾಡ್ತಾ ಇರ್ತೇವೆ, ಒಂದು ತರಕಾರಿ ಮುಗಿಯುವಾಗ ಮತ್ತೊಂದು ತರಕಾರಿ ಆಗುವಾಗೆ. ಅದಕ್ಕೆ ಮತ್ತೆ ಗೋಬರ್ ಗ್ಯಾಸಿನ ಸ್ಲರಿಯನ್ನೇ ಹಾಕ್ತಾ ಇರೋದು ನಾವು, ಬೇರೆ ಯಾವ ಕೆಮಿಕಲ್ ಹಾಕುದಿಲ್ಲ. ಮತ್ತೆ ಅದಕ್ಕೆ ಹುಳಬಾಧೆ ಇದ್ರು ಇದರನ್ನೇ ಸ್ಪ್ರೇ ಕೊಡುದು, ಗೋಮೂತ್ರವನ್ನೇ ಸ್ಪ್ರೇ ಕೊಡ್ತಾ ಇರುದು, ಹಾಗೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ವಿಷ ಅಂತೂ ಯಾವ್ದನ್ನು ಕೊಡುದಿಲ್ಲ. ಈಗ ಹೊರಗಡೆ ಸಾಲು ಮಾಡಿ ತರಕಾರಿ ಬೆಳೆಯುವುದಕ್ಕೂ ಈ ಒಂದು ಶೇಡ್ ನೆಟ್ ನ ಒಳಗಡೆ ಶೇಡ್ ಅಂತ ಇದು ಅಡಿಕೆಯ ಗೂಡು, ಅಡಿಕೆ ಒಣಗಿಸುವಂತಹ ಗೂಡು, ಇದ್ರ ಒಳಗಡೆ ಬೆಳೆಯುವುದಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ಬೇಗ ಆಗ್ತದೆ ಗೂಡಿನ ಒಳಗೆ ಮಾಡಿದ್ರೆ, ಇದರಲ್ಲಿ ಒಂದು ಅದರಲ್ಲಿ ಒಂದು 20 ದಿವಸದಲ್ಲಿ ತರಕಾರಿ ಬರ್ತದೆ, ಹೂ ಮೊಗ್ಗು ಬೇಗ ಬರುವುದು, ಅದರ ಬಿಸಿ ಸಿಗ್ತದೆ. ಅದಕ್ಕೆ ಹೊರಗಡೆ ಮಳೆಗಾಲದಲ್ಲಿ ಹೊರಗಡೆ ಮಾಡಿದ್ರೆ ಅದಕ್ಕೆ ಮಳೆ ಇದು ಎಲ್ಲ ಜಾಸ್ತಿ ಇದಾಗಿ ಕೊಳ್ತು ಹೋಗ್ತದೆ, ಅದರಲ್ಲಿ ಕೊಳ್ತು ಹೋಗುದಿಲ್ಲ, ಅದರಲ್ಲಿ ಚಿಗುರು ಜಾಸ್ತಿ ಬರ್ತಾ ಇರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಗೂಡಿನೊಳಗೆ ಮಾಡುದು ಬಾರಿ ಒಳ್ಳೇದು. ಈ ಹುಳ ಹುಪ್ಪಟೆಗಳೆಲ್ಲ ಬರ್ತಾವಲ್ಲ, ಅದಕ್ಕೆಲ್ಲ ಏನ್ ಮಾಡ್ತೀರಿ? ಅದಕ್ಕೆ ನಾವು ಮೊದಲೇ ಜಾಗ್ರತೆ ಮಾಡಿಕೊಳ್ಬೇಕು. ಯಾವ ರೀತಿ? ಅದರನ್ನ ಹೊರಗಡೆಯಿಂದ ಒಳಗೆ ಪ್ರವೇಶ ಮಾಡದಾಗೆ ಬಾಗಿಲೆಲ್ಲ ಹಾಕಿಕೊಳ್ಬೇಕು. ಈಗ ಹೊರಗಡೆ ಬೆಳೆದ್ರೆ ಜಾಸ್ತಿ, ಒಳಗಡೆ ಬೆಳೆದ್ರೆ ಜಾಸ್ತಿ? ಒಳಗಡೆ ಬೆಳೆದ್ರೆ ಜಾಸ್ತಿ, ಹೊರಗಡೆಯಿಂದ ಒಳಗಡೆ. ಹೊರಗಡೆ ಹಕ್ಕಿಗಳು ಮತ್ತೆ ಬೇರೆ ಗಿಡ ಮೇಲೆ ಬರಲಿಕ್ಕೆ ಬಿಡುದಿಲ್ಲ, ಬಂದ ಬೆಳೆಗಳನ್ನು ಅವುಗಳು ಬಂದು ತಿಂತವೆ. ನವಿಲುಗಳು, ಸಣ್ಣ ಸಣ್ಣ ಗುಬ್ಬಿ ಹಕ್ಕಿಗಳು. ಅವಕಾಶ ಇದ್ರೆ ಬೇಸಿಗೆಯಲ್ಲಿ ಕೂಡ ಒಳಗಡೆ ಬೆಳಿಬಹುದು, ಆದ್ರೆ ಉಷ್ಣಾಂಶ ಜಾಸ್ತಿ ಆಗ್ತದೆ. ಮಾಡಬಹುದು, ಲಕ್ಕೋಟೆಯಲ್ಲೆಲ್ಲ ಮಾಡಿ ನೀರು ಹಾಕ್ತಾ ಇದ್ರೆ. ಬೇಸಿಗೆಯಲ್ಲಿ ಹೇಗೆ ಮಾಡ್ತೀರಿ ತರಕಾರಿ? ಬೇಸಿಗೆಯಲ್ಲಿ ಹೊರಗಡೆಯೇ ಮಾಡ್ತೇವೆ, ಆದ್ರೆ ಪ್ರಾಣಿಗಳದ್ದು ಮಳೆಗಾಲದಲ್ಲಿ ಬಂದಷ್ಟು ಬೇಸಿಗೆಗಾಲದಲ್ಲಿ ಪ್ರಾಣಿಗಳು ಬರುತ್ತೆ. ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಅಂತದ್ದನ್ನು ಮಾಡ್ತೀರಾ? ಮಾಡ್ತೇವೆ, ತರಕಾರಿ ಬದನೆ, ಬೆಂಡೆಕಾಯಿ ಎಲ್ಲ ಪ್ಲಾಸ್ಟಿಕ್ ಚೀಲದಲ್ಲಿಯೂ ಮಾಡ್ತೇವೆ. ಈಗ ದ್ರವ ರೂಪದಲ್ಲಿ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ಹಟ್ಟಿ ಸಗಣಿ ಎಲ್ಲ ಕೊಡ್ತಿರಲ್ಲ, ಅದು ವಾರಕ್ಕೊಂದ್ಸರಿ ಕೊಡೋದು, 15 ದಿವಸಕ್ಕೊಂದ್ಸರಿ? ವಾರಕ್ಕೊಂದ್ಸತಿ ಅಲ್ಲ, ಕೆಲವು ದ್ರವ ರೂಪದಲ್ಲಿ ತೆಳ್ಳಗೆ ಕೊಡೋದಾದ್ರೆ 2 ದಿವಸಕ್ಕೊಮ್ಮೆ ಕೊಡ್ತಾ ಇರ್ಬೇಕು. ಸ್ವಲ್ಪವೇ ಕೊಡಬೇಕು, ಗಂಜಳ ತುಂಬಾ ಕೊಡಬಾರ್ದು, ಸ್ವಲ್ಪ ಸ್ವಲ್ಪವೇ ಕೊಡ್ತಾ ಹೋದ್ರೆ ಅದು ಬೆಳವಣಿಗೆ ಬೇಗ ಆಗ್ತದೆ, ಹೊಸ ಚಿಗುರು ಬರ್ತದೆ, ಹೂ ಬರ್ತದೆ, ಎಲ್ಲವೂ ಆಗ್ತದೆ. ಒಂದು 2 ಗಿಡ ಇರುವಲ್ಲಿ 4 ಗಿಡ ಹಾಕುವಲ್ಲಿ 2 ಗಿಡ ಹಾಕಿದ್ರೆ ಸಾಕು, ಅಷ್ಟು ಬೆಳವಣಿಗೆ ಉಂಟು, ಅಷ್ಟು ಬೆಳವಣಿಗೆ ಉಂಟು ಗೂಡಿನೊಳಗೆ ಮಾಡಿದ್ರೆ. ಸರಿ, ಈಗ ಗಣಪತಿ ಭಟ್ಟವರೀಗ ಸಾಕಷ್ಟು ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಅಡಿಕೆಯನ್ನು ಹಳ ತೆಗೆಯುವುದರ ಬಗ್ಗೆ ನಿಮ್ಮ ಅನುಭವ ಏನು? ಹೊಸ ಅಡಿಕೆಗೂ ಹಳೆ ಅಡಿಕೆಗೂ ಈಗ ಧಾರಣೆಯಲ್ಲಿ ಹೆಚ್ಚು ಕಡಿಮೆ 100 ರೂಪಾಯಿಂದ ಮೇಲೆ ವ್ಯತ್ಯಾಸ ಇದೆ. ಮೊದಲೆಲ್ಲ 10 ರೂಪಾಯಿ ಇತ್ತು. ಹೌದು, ಮೊದಲು 10 ರೂಪಾಯಿ ಇತ್ತು, ಅಂಥದ್ದಲ್ಲಿ ಈಗ 100 ರೂಪಾಯಿಗೆ ವ್ಯತ್ಯಾಸದಲ್ಲಿದೆ. ಈಗ ಏಕೆಂದರೆ ನಾವು ಬ್ಯಾಂಕಿನಲ್ಲಿಟ್ಟ ಬಡ್ಡಿಯಿಂದ ದುಪ್ಪಟ್ಟು ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಹಳೆ ಅಡಿಕೆ ಇಡುವುದು ಎಷ್ಟೋ ಪಾಲು ಉತ್ತಮವೇ, ಸಾಧ್ಯ ಇದ್ದವ ಹಳೆ ಅಡಿಕೆ ಮಾಡಿಯೇ ಕೊಡುವುದು ಉತ್ತಮ, ಅವನ ಇನ್ಕಮ್ ಅದರಲ್ಲಿ ಜಾಸ್ತಿ ಆಗಿಬಿಡ್ತದೆ. ನೀವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ರಿ ಹಳೆ ಅಡಿಕೆಯನ್ನು ಇಡಲಿಕ್ಕೆ? ನಾವು ಮಾಳಿಗೆಯಲ್ಲಿ ತಗೊಂಡೋಗಿ ಸ್ಟೋರೇಜ್ ಮಾಡುವಂಥದ್ದು. ಅಂದರೆ ಈಗೀಗ ಹೆಚ್ಚಿನವರು ಮನೆ ಕಟ್ಟುವಾಗಲೇ ಕೆಳಗಡೆ ಸ್ಟೋರೇಜಿಗೆ ವ್ಯವಸ್ಥೆಗಳನ್ನು ಇಟ್ಕೊಂಡಿರ್ತಾರೆ. ಅಂದರೆ ಮೇಲೆಗೆ ಸಾಗಿಸುವುದು ಕಷ್ಟ ಅಂತ ಹೇಳಿದ ದೃಷ್ಟಿಯಿಂದ ನಮಗೆ ಇದು ಮೊದಲೇ ಮನೆ ಮಾಡಿದ ಕಾರಣ ಆ ಸಮಯದಲ್ಲಿ ಎಲ್ಲರೂ ಮಾಳಿಗೆಯಲ್ಲಿ ಸ್ಟೋರೇಜ್ ಇದ್ದ ಕಾರಣ ನಮ್ಮದು ಅದೇ ಥರದಲ್ಲಿ ಆಗಿದೆ. ಆ ನಂತರ ಅದಕ್ಕೆ ನಾನು ಮೋಟರ್ ಅಳವಡಿಸಿ ಈಗ ಒಂದು ವ್ಯವಸ್ಥೆಗಳನ್ನು, ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇನೆ. ಹಾಗೆ ನಾವು ಅಡಿಕೆಯನ್ನು ಹೇಗಿಡ್ತೇವೆ ಅಂದರೆ ಅಂಗಳದಲ್ಲಿ 60 ಬಿಸಿಲಾದ ಅಡಿಕೆಯನ್ನು ಆಗಲೇ ಇದು ಗೋಣಿಯಲ್ಲಿ ತುಂಬಿಸಿ ತಗೊಂಡೋಗಿ ಕೋಣೆಯಲ್ಲಿ ಸುರಿಯುವುದು, ರಾಶಿ ಹಾಕುವುದು. ಅಲ್ಲಿಂದ ಮತ್ತೆ ಬಂದು ಮಾಡಿ ಇಟ್ಟುಬಿಟ್ರೆ ಮತ್ತೆ 3-6 ಬಿಟ್ಟೇ ಸುಲಿಯುವಂಥದ್ದು. ಸುಲಿಯುವಂಥದ್ದು ಅಲ್ಲಿ ಸುಲಿದಾದ ನಂತರ ಕೋಕ ಎಲ್ಲ ವಿಂಗಡಣೆ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇರ್ತೇವೆ. ಆ ಸಮಯದಲ್ಲಿ ರೇಟನ್ನು ಹೊಂದಿಕೊಂಡು ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇರ್ತದೆ. ರೇಟು ಧಾರಣೆಯನ್ನು ನೋಡಿಕೊಂಡು ಹಳೆ ಅಡಿಕೆಯನ್ನು ಮಾರಾಟ ಮಾಡೋದೇ ನಮ್ಮದು ಕ್ರಮ. ಅಂದ್ರೆ ಈಗ ಅಡಿಕೆಯ ಗುಣಮಟ್ಟ ಹಾಳಾಗದ ಹಾಗೆ ಏನಾದರೂ ಬೇಕಾಗ್ತದೆ ಪರ್ಯಾಯ ವ್ಯವಸ್ಥೆ ಇಟ್ಟುಕೊಳ್ಳದೆ ನಾವು ಮಾತ್ರೆಗಳು ಈಗ ಸಿಗ್ತದೆ ಪೇಟೆಯಲ್ಲಿ, ಅದನ್ನು ಉಪಯೋಗಿಸುವುದು. ಸುಲಿದ ಅಡಿಕೆಗೆ ಮಾತ್ರ ಉಪಯೋಗಿಸುವಂಥದ್ದು. ಸುಲಿದು ಇಡುವಂಥ ಅಡಿಕೆಗೆ ಗೋಣಿಯ ಒಳಗಡೆ ಸಣ್ಣ ಒಂದು ಕಾಲು ಮಾತ್ರೆಗಳನ್ನು ಹಾಕಿಟ್ಟರೆ ಏನು ಅದರಲ್ಲಿ ಗುಗ್ಗುರು ಆಗುವುದು ಅಥವಾ ಸುರಿ ಬೀಳುವುದು ಯಾವುದೂ ಇರುವುದಿಲ್ಲ. ನಾವು ಈ ಕಡೆಯ ಕೊಯ್ಲು ಮತ್ತು ಸುರುವಿನ ಅಡಿಕೆಯನ್ನು ಸುಲಿದು ಮಾತ್ರೆ ಹಾಕಿ ಇಡುವ ಪದ್ಧತಿ ಉಂಟು, ನಮ್ಮಲ್ಲಿ ಸಹ ಉಂಟು. ಆಮೇಲೆ ಈಗ ಕೃಷಿಯ ಜೊತೆ ಜೊತೆಗೆ ಒಂದಷ್ಟು ಅರಣ್ಯ ಗಿಡಗಳನ್ನು ಕೂಡ ನಿಮ್ಮ ತೋಟದಲ್ಲಿ ನೀವು ಹಾಕಬಹುದು. ಹೌದು, ನಮ್ಮಲ್ಲಿ ಒಂದು 20 ಹಿಂದೆ ಸಾಗುವಾನಿ ಗಿಡ ನೆಟ್ಟಿದ್ದೆ. ಅದರಲ್ಲಿ ಈಗ ಸುಮಾರು ದೊಡ್ಡದಾಗಿ ಬಹಳ ತೋರಾಗಿ ಇನ್ನೊಂದು 4-6 ಕಡಿದು ಮೋಪು ಮಾಡಬಹುದು ಅಂತ ಸಾಗುವಾನಿ ಮರ ಈಗ ಇದೆ. ಅದರಲ್ಲಿ ಕೆಲವು ಮರಗಳು ಸತ್ತು ಹೋಗಿದೆ. ಎಡೆಯಲ್ಲಿ ಒಂದು 4 ಮರಗಳು ಅಡಿ ಸಹಿತ ಬುಡ ಸಹಿತ ಬಿದ್ದು ಮುಚ್ಚಿ ಬಿದ್ದದ್ದು ಇದೆ. ಹಾಗೆ ಬೇರೆ ನಮ್ಮ ಹಲಸು ಮಾವು ಇಂಥದ್ದನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ತಂದು ನನ್ನ ಕೃಷಿ ಭೂಮಿಯಲ್ಲಿ ನೆಟ್ಟದ್ದು. ಹಣ್ಣಿನ ಗಿಡಗಳು ಇದೆ, ರಂಬುಟಾನ್ ಹಣ್ಣಿನ ಗಿಡವೂ ಇದೆ, ಮಲ್ಲಿಕಾ ಗಿಡ ನೆಟ್ಟದ್ದು ಈಗ ಕಳೆದ ವರ್ಷ ಒಂದು 1,000 ಮಾವಿನಕಾಯಿ ಆಗಿತ್ತು. ಒಂದು ಮರದಲ್ಲಿ ಅದೇ ಈ ವರ್ಷದಲ್ಲಿ ಒಂದು ಕಾಯಿಯೂ ಆಗಲಿಲ್ಲ. ಸಾಮಾನ್ಯ 10-12 ವರ್ಷದ ಪ್ರಾಯದ್ದು. ಅಕಾಲಿಕ ಮಳೆ ಇರಬಹುದು ಏನೋ ಗೊತ್ತಿಲ್ಲ. ಅಂತೂ ಈ ವರ್ಷ ಒಂದು ಕಾಯಿಯೂ ಆಗಲಿಲ್ಲ, ಕಳೆದ ವರ್ಷ 1,000 ಮೇಲೆ ಆಗಿದೆ. ಜಾಯಿಕಾಯಿ ಕೃಷಿಯ ಬಗ್ಗೆ ಹೇಳಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತ? ನಮ್ಮಲ್ಲಿ ಸಾಮಾನ್ಯ ಈಗ ಒಂದು 50 ಗಿಡದ ಹತ್ತಿರ ಇದೆ. ಇದು ನಾನು ಬೇರೆ ಕಡೆಯಿಂದ ಅಲ್ಲಿ ಬಿದ್ದು ಹುಟ್ಟಿದ ಗಿಡವನ್ನು ತಂದಿಟ್ಟದ್ದು. ಸಾಮಾನ್ಯ 12 ಕಸಿ ಗಿಡ ಅಲ್ಲ, ನಮ್ಮಲ್ಲಿರುವಂಥ ಕಸಿ ಗಿಡ ಅಲ್ಲ. ಬೇರೆ ನಮ್ಮ ನೆಂಟರ ಪೈಕಿಯ ಮನೆಯಲ್ಲಿ ಬಿದ್ದು ಹುಟ್ಟಿದ ಮರದಡಿಯಲ್ಲಿ ಬಿದ್ದು ಹುಟ್ಟಿದಂಥ ಗಿಡವನ್ನು ತಂದು ನೆಟ್ಟಿದ್ದೇನೆ. ಒಂದು 60 ಗಿಡವನ್ನು ನೆಟ್ಟಿದ್ದೇನೆ. ಅದರಲ್ಲಿ ಕೆಲವು ಸತ್ತು ಹೋಗಿತ್ತು. ಈಗ ಒಂದು 50 ಹತ್ತಿರ ಇರಬಹುದು. ಅದರಲ್ಲಿ ಕೆಲವು ಗಂಡು ಗಿಡ ಹೆಣ್ಣು ಗಿಡ ಅಂತ ಇದೆ. ಹಾಗೆ ಗಂಡು ಗಿಡವನ್ನು ಕೆಲವನ್ನು ಕಡಿದಿದ್ದೇನೆ, ಇನ್ನೊಂದು ಕೆಲವು ಗಿಡಗಳು ಇದೆ. 50 ಗಂಡು ಗಿಡ ಸಾಕಾಗ್ತದೆ. ಈಗ ಸಾಮಾನ್ಯ ನಮ್ಮಲ್ಲಿ ಆ ಗಿಡ ನೆಟ್ಟು ಒಂದು 12-13 ವರ್ಷ ಕಳೀತೀಗ. ಈಗ ಸರಿಯಾಗಿ ಫಲ ಬರುವಂತ ಗಿಡಗಳಾಗಿದೆ. ಹಾಗೆ ಕಳೆದ ವರ್ಷ ಒಳ್ಳೆ ಫಸಲು ಬಂದಿದೆ. ಸಾಮಾನ್ಯ 1.5 ಲಕ್ಷ ರೂಪಾಯಿ ನನಗೆ ಜಾಯಿಕಾಯಲ್ಲಿ ದೊರೆತಿದೆ. ಈ ವರ್ಷ ಅಷ್ಟು ಫಸಲು ಇಲ್ಲ. ಅಂದ್ರೆ ಈಗ ಸಾಮಾನ್ಯ ಇದು ಹಣ್ಣಾಗುವಂತದ್ದು ಮಳೆಗಾಲದಲ್ಲಿ. ಇದು ಒಣಗಿಸುವುದೆಲ್ಲ ವ್ಯವಸ್ಥೆ ಎಲ್ಲ ಹೇಗೆ ಒಣಗಿಸಲಿಕ್ಕೆ? ನಾವು ತೋಟದಿಂದ ದಿನಪ್ರತಿ ಹೆಕ್ಕಿದ್ರೆ ಮಾತ್ರ ಅದರ ಪತ್ರ ಸರಿಯಾಗಿ ಸಿಗುತ್ತದೆ. ಮಳೆಗಾಲದಲ್ಲಿ ಹೌದು ಒಂದು ದಿನ ಲೇಟ್ ಆದರೂ ಸಹ ಅದು ಪತ್ರೆ ಕೊಳ್ತು ಹೋಗಿಬಿಡ್ತದೆ. ಹಾಗೆ ದಿನ ಹೆಕ್ಕಬೇಕಾಗ್ತದೆ. ಹಾಗೆ ತಂದದನ್ನು ಒಣಗಿಸುವುದು ಹಾಗೆ ದಿನವೇ ಒಣಗಿಸಬೇಕಾಗ್ತದೆ. ಬಿಸಿಲಿದ್ರೆ ಬಿಸಿಲಿಗೆ ಹಾಕಿ ಒಣಗಿಸಬಹುದು, ಆದರೆ ಮಳೆ ಇದು ಫಸಲು ಬರುವಂಥದ್ದು ಮಳೆಗಾಲದಲ್ಲಿ. ಆದ ಕಾರಣ ಕೆಲವು ದಿನ ಬಿಸಿಲಿನಲ್ಲಿ ಒಣಗಿಸುದು, ಅಡಿಕೆ ಗುಡ್ಡಿನಲ್ಲಿ ಒಣಗಿಸುವುದು ಉಂಟು. ಆದರೆ ಮಳೆ ಇದ್ದ ದಿವಸ ನಾವು ಡ್ರೈಯರ್ ಅನ್ನೋದು ಅದಕ್ಕಾಗಿ ಮಾಡಿದ್ದೇವೆ. ಹೇಳಿ ಅದರ ಬಗ್ಗೆ, ಡ್ರೈಯರ್ನ ಬಗ್ಗೆ. ಡ್ರೈಯರ್ ಮಾಡಿಸಿ ಒಂದು 3 ಆಯ್ತು ನಾನು. ಅದರಲ್ಲಿ ಹೊಗೆ ರಹಿತ ಅಂತ ಬೆಂಕಿ ಹಾಕಲಿಕ್ಕೆ ಹೊರಗಡೆಯಿಂದ ಒಂದು ವ್ಯವಸ್ಥೆ ಉಂಟು. ಅದರ ಬೆಂಕಿ ಅದರ ಅಡಿಯಲ್ಲೇ ಮುಂದೆ ಹೋಗಿ ಒಂದು ಪೈಪಿನ ಮೂಲಕ ಹೊಗೆಯ ಅಂಶ ಮೇಲೆ ಹೋಗ್ತದೆ. ಒಳಗಡೆ ಏನು ಹೊಗೆಗಳು ಅಲ್ಲಿ ಪ್ರಸರಿಸುವುದಿಲ್ಲ. ಆ ಗೂಡಿನಲ್ಲಿ ಈಗ ಜಾಯಿಕಾಯಿಯನ್ನು ನಾವು ಒಣಗಿಸ್ತಾ ಇದ್ದೇವೆ. ಅದರಲ್ಲಿ ಸೆಂಡಿಗೆ ಹಪ್ಪಳ ಇಂಥದನ್ನು ಸಹ ಒಣಗಿಸಬಹುದು. ಅಂದ್ರೆ ಹೊಗೆ ರಹಿತ ಆದ ಕಾರಣ ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಇದೊಂದು 3 ಆಯ್ತು ನಾನು. ಸಿದ್ಧ ರೂಪದಲ್ಲಿ ನಿಮಗೆ ಈ ಡ್ರೈಯರ್ ಸಿಗ್ತಾ ಇದೆಯೋ ಅಥವಾ ಆರ್ಡರ್ ಕೊಟ್ಟು ಮಾಡಿಸಿ? ಇಲ್ಲ, ಇದು ನಾನೇ ಮನೆಯಲ್ಲಿ ಕಟ್ಟಿಸಿದಂಥದ್ದು. ಸಿಮೆಂಟು ಇಟ್ಟಿಗೆ ಎಲ್ಲ ಇಟ್ಟು ಸಾರಣೆ ಮಾಡಿ ನಾನೇ ಜನವನ್ನು ಹೇಳಿ ನನ್ನ ತಲೆಯನ್ನು ಉಪಯೋಗಿಸಿಕೊಂಡು ನಾನು ಮಾಡಿಸಿದಂಥದ್ದು. ಯಾರಲ್ಲಿಯೂ ಇಂಜಿನಿಯರ್ನಲ್ಲಿ ಕೇಳಿಕೊಂಡು ಮಾಡಿದಂಥದ್ದಲ್ಲ. ಈಗ ಕೃಷಿ ಉತ್ಪನ್ನಗಳ ಮಾರಾಟದ ಬಗ್ಗೆ ನಿಮ್ಮ ಅನುಭವ ಏನು? ಈಗ ಉದಾಹರಣೆಯಾಗಿ ಈಗ ತೆಂಗಿನಕಾಯಿಯನ್ನು ತೆಂಗಿನಕಾಯಿಯಾಗಿಯೇ ಮಾರಾಟ ಮಾಡಬೇಕು, ಕೊಬ್ಬರಿಯಾಗಿ ಮಾರಾಟ ಮಾಡಬೇಕು, ಎಳನೀರಾಗಿ ಮಾರಾಟ ಮಾಡಬೇಕು ಅಂತ ಒಂದು ಜಿಜ್ಞಾಸೆ ಇರ್ತದೆ. ಹೌದು, ನಿಮ್ಮ ಅನುಭವ ಏನು? ಈಗ ತೆಂಗಿನಕಾಯಿಗೆ ಹೇಳುವುದಾದರೆ ಇವತ್ತಿನ ಧಾರಣೆಯಲ್ಲಿ ಸಿಯಾಳ ಮಾರುವುದೇ ಉತ್ತಮ. ಕಷ್ಟ ಹೌದು, ಅಂದರೆ ಈಗೊಂದು ಕೆಲ ವರ್ಷಗಳಿಂದ ಅದೇ ಉತ್ತಮ. ಅದೇ ಸಿಯಾಳಕ್ಕೆ ಇದ್ದ ರೇಟು ನಮ್ಮ ತೆಂಗಿನಕಾಯಿಗೆ ಇಲ್ಲ. ಈಗಂತೂ ಬಹಳ ಬಿದ್ದೋಗಿದೆ ತೆಂಗಿನಕಾಯಿಗೆ. ತೆಂಗಿನಕಾಯಿಯನ್ನು ನಾವೀಗೊಂದು 4-5 ವರ್ಷಗಳಿಂದ ತೋಟದಿಂದ ಮನೆಗೆ ತರಲಿಕ್ಕೆ ಇಲ್ಲ. ಅಂದರೆ ತೋಟದಲ್ಲಿ ರಾಶಿ ಹಾಕಿ ಅಲ್ಲೇ ಸುಲಿದು ಅಲ್ಲಿಂದಲೇ ಪೇಟೆಗೆ ಸಾಗಿಸಿ ಕೊಡುವಂಥದ್ದು. ಮೊದಲು ನಾವು ಹೇಗಿತ್ತು ಅಂದರೆ ತೆಂಗಿನಕಾಯಿ ತಂದದನ್ನೆಲ್ಲ ಅಂಗಳದಲ್ಲಿ ರಾಶಿ ಹಾಕಿ ಅದರಿಂದ ಹಾಳನ್ನೆಲ್ಲ ವಿಂಗಡಿಸಿ ಗೋಟುಗಳನ್ನು ವಿಂಗಡಿಸಿ ಮನೆಯ ಮಾಳಿಗೆಗೆ ಅದನ್ನು ಕೊಂಡೋಗಿ ಹಾಕಿ ರಾಶಿ ಹಾಕಿ ಮತ್ತೊಂದು 6 ತಿಂಗಳು ಕಳೆದು ಕೊಡುವಂಥ ವ್ಯವಸ್ಥೆ ಇತ್ತು. ಈಗ ಅದೆಲ್ಲ ಲೇಬರು ಜಾಸ್ತಿ ಆಗೋದಷ್ಟು ಜಾಸ್ತಿ ಆಗುವ ಕಾರಣ ಈಗ ನಾವು ತೋಟದಲ್ಲೇ ಅದನ್ನೆಲ್ಲ ವಿಂಗಡಿಸಿ ಅಲ್ಲಿಂದ ಸುಲಿದು ಬೇಸಿಗೆಯಲ್ಲಿ ಆಗ್ತದೆ ಮಳೆಗಾಲದಲ್ಲಿ ಸಹ ಸಾಮಾನ್ಯ ಸ್ವಲ್ಪ ತಕ್ಷಣ ಹಾಗೆ ಮಾಡುವಂಥದ್ದು. ಮತ್ತು ಸಿಪ್ಪೆ ಸಹ ನಮಗೆ ತರಲಿಕ್ಕೆ ಇಲ್ಲಿ ಕಷ್ಟ ಆಗೋದ್ರಿಂದ ಅದು ಸಹ ತೋಟಕ್ಕೆ ನಮ್ಮ ಉಪಯೋಗ ಆಗುವ ಕಾರಣ ನಾವು ತೋಟದಲ್ಲಿ ಅದನ್ನು ಬಿಟ್ಟು ಬಂದರೆ ಅದು ಸುಲಭ, ನಮಗೆ ಲೇಬರ್ ಅಲ್ಲಿ ಉಳಿತಾಯ ಆಯಿತು. ನಾವು ಅದನ್ನು ಸಿಪ್ಪೆಯನ್ನು ಹುಡಿ ಮಾಡಿ ಅಡಿಕೆ ಮರದ ಬುಡಕ್ಕೆ ಹಾಕಿಬಿಡುವಂಥದ್ದು, ಮಿಷನ್ ತಂದು ಹುಡಿ ಮಾಡ್ತೇವೆ ಅದನ್ನು ವರ್ಷಕ್ಕೊಂದು ಸಲ ಅಂಥದ್ದು ವ್ಯವಸ್ಥೆ. ಅದು ಕಂಪ್ಲೀಟ್ ಹುಡಿಯಾಗಿ ಅಡಿಕೆ ಮರದ ಬುಡಕ್ಕೆ ಹೋಗಿ ಅದಕ್ಕೆ ಕಸ ಬೇರೆ ಕಸಗಳನ್ನು ಸೇರಿಸಿ ಸ್ಲರಿ ಬಿಡುವ ಕಾರಣ ಅದು ಅಲ್ಲಿಗೆ ಗೊಬ್ಬರ ಆಗಿಬಿಡ್ತದೆ. ಬಾಳೆಕಾಯಿ ಎಲ್ಲ ಬಾಳೆಕಾಯಿ ಈಗೊಂದು ರೇಟು ಬಿದ್ದ ನಂತರ ನಾವು ಅಡಿಕೆ ಬಾಳೆಗೊನೆಯನ್ನು ಕೊಡಲೇ ಇಲ್ಲ. ಮೊದಲು ನಾವು ಪುತ್ತೂರು ಮಂಗಳೂರು ಎಲ್ಲ ಮಾರ್ಕೆಟ್ಗೆ ಸಾಗಿಸ್ತಾ ಇದ್ದೆವು. ಈಗಂತೂ 2 ವರ್ಷಗಳಿಂದ ಮಂಗನ ಹಾವಳಿ ಜೋರಾಗಿ ಬಾಳೆಗೊನೆಯೂ ಸಿಗುವುದಿಲ್ಲ, ಆಗುವ ಸಂಖ್ಯೆಯೂ ಕಡಿಮೆ ಆಗಿದೆ, ರೇಟು ಇಲ್ಲ. ಹಾಗಾಗಿ ನಮ್ಮ ಮನೆ ಉಪಯೋಗ ತಕ್ಕ ಈಗ ಉಂಟಷ್ಟೇ. ಬಾಳೆ ಹಣ್ಣನ್ನು ಕಾಯಿಯನ್ನು ಒಣಗಿಸುವ ಪ್ರಯತ್ನ ಮಾಡಿದ್ರ ಯಶೋಧ ಅವರೇ? ಹಣ್ಣನ್ನು ಒಣಗಿಸಿದ್ದೇವೆ, ಕಾಯಿಯನ್ನು ಒಣಗಿಸ್ಲಿಕ್ಕೆ ನಾವು ಮನೆಯಲ್ಲಿ ಪ್ರಾರಂಭ ಮಾಡಲಿಲ್ಲ. ಊರಲ್ಲೆಲ್ಲ ಮಾಡ್ತಾ ಇದ್ದಾರೆ, ಹೌದು, ಪೌಡರ್ ಮಾಡುವ ಪೌಡರ್ ಮಾಡುವಂಥದ್ದು ನಾವು ಮಾಡಲಿಲ್ಲ. ಮತ್ತೆ ದೋಸೆ ಎಲ್ಲ ಸರಿ ಯಾವಾಗ್ಲೂ ಮಾಡ್ತಾ ಇದ್ದೇವೆ, ಹಣ್ಣಿನ ದೋಸೆ, ಕಾಯಿ ದೋಸೆ. ಮತ್ತೆ ಹಣ್ಣನ್ನು ಕಟ್ ಮಾಡಿ ಬಿಸಿಲಿಗೆ ಇಟ್ಟು ಒಣಗಿಸುದು, ಅದು ತಿನ್ಲಿಕ್ಕೆ ಭಾರಿ ರುಚಿ. ಈ ಸೋಲಾರ್ ಡ್ರೈಯರ್ ನಲ್ಲಿ ಇಲ್ಲ, ಡ್ರೈಯರ್ ಅಲ್ಲಿ ಇಟ್ಟು ಒಣಗಿಸ್ಲಿಕ್ಕೆ ಆಗ್ತದೆ. ಹಾಳೆಯ ಮೇಲೆ ಚಂದ ಮಾಡಿಟ್ರೆ ಚಂದ ಒಣಗಿ ಮಕ್ಕಳೆಲ್ಲ ಚಂದ ತಿಂತಾರೆ. ನಾನು ಗಣಪತಿ ಬಿಟ್ಟವರೀಗ ಸಾಕಷ್ಟು ಜನ ಯುವಕರು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ, ಅದು ಕೊರೋನಾ ಬಂದ ನಂತರದ ಅವಧಿಯಲ್ಲಿ. ನಿಮಗೆ ಏನು ಅನಿಸ್ತದೆ, ಯುವಕರು ಕೂಡ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು, ಏನೇನು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು ಅಂತ ಹೇಳ್ತೀರಿ? ಇಂದಿನ ಯುವಕರು ಆದಷ್ಟು ಪೇಟೆಯತ್ತ ಮನಸ್ಸು ಮಾಡಿದ್ದಾರೆ, ಪೇಟೆಯತ್ತ ಹೋಗುವ ವ್ಯವಸ್ಥೆಯನ್ನು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅದು ಆ ಥರ ಹೋಗಬಾರದು ಅಂತ ಹೇಳುವಂಥ ನನ್ನೊಂದು ಅನಿಸಿಕೆ. ಅಂದರೆ ನಮ್ಮ ಕೃಷಿ ಹಿಂದೆ ಬೀಳ್ತಾ ಇದೆ, ಯಾಕಂದರೆ ಯಾರೂ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ. ಅದಕ್ಕಾಗಿ ಈ ಯುವಕರು ಕೃಷಿಗೆ ಇಳಿದ್ರೆ ಕೃಷಿ ಎಷ್ಟೋ ಮುಂದೆ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ನಾನು ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೇನೆ, ಇದು 10 ವರ್ಷದಿಂದ ನಡೀತಾ ಇರುವಂಥ ಒಂದು ವಿಷಯ. ಇದನ್ನು ಪರಿಶೀಲಿಸಿ ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ಆತ್ಮ ಯೋಜನೆಯಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕಳೆದ ವರ್ಷ ನನಗೆ ನೀಡಿರ್ತಾರೆ. ಇದರಲ್ಲಿ 25,000 ರೂಪಾಯಿ ನಗದಿ ಮತ್ತು ಸರ್ಟಿಫಿಕೇಟ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷ ಗಣಪತಿ ಭಟ್ ಹಾಗೂ ಯಶೋಧ ಅವರೇ. ಸಾವಯವ ರೀತಿಯಲ್ಲಿ ಅಡಿಕೆ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಒಂದು ಕೃಷಿಯಲ್ಲಿ ಯಾಂತ್ರೀಕರಣವನ್ನ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆಯೂ ಕೂಡ ನೀವು ಸಾಕಷ್ಟು ಸಾಧನಗಳನ್ನ ಅಳವಡಿಸಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ರಿ. ಹಾಗೆ ಮಳೆ ನೀರ ಕೊಯ್ಲು ಇದರ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅರಿತುಕೊಂಡು ನಿಮ್ಮಲ್ಲಿ ಅಳವಡಿಸಿಕೊಂಡಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಜೊತೆಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ, ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ, ಹೈನುಗಾರಿಕೆ, ಮಳೆ ನೀರು ಕೊಯ್ಲು ಮತ್ತು ಸಮಗ್ರ ಕೃಷಿ ಕುರಿತು ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದ ಎಸ್ ಗಣಪತಿ ಭಟ್ ಎಕ್ಕಡ್ಕ ಹಾಗೂ ಯಶೋಧ ಜಿ ಭಟ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಕೇಳಿದರೆ ಇದೊಂದು ಪ್ರಕಟಣೆ. ICAR KVK ಬ್ರಹ್ಮಾವರ ಹಾಗೂ ರೋಟರಿ ಬಾರ್ಕೂರು ಮತ್ತು ಬ್ರಹ್ಮಾವರ ಇವರ ಸಹಯೋಗದಲ್ಲಿ ಹಲಸು ಮತ್ತು ಹಣ್ಣು ಮೇಳ ಇದೇ ಜುಲೈ 17ರಂದು ಆದಿತ್ಯವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬ್ರಹ್ಮಾವರದ SMS ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ. ವಿವಿಧ ಹಲಸಿನ ಹಾಗೂ ಇತರ ಹಣ್ಣುಗಳ ಉತ್ಪನ್ನಗಳು, ಹಲಸಿನ ಕಸಿಗಿಡಗಳು, ತರಕಾರಿ ಬೀಜಗಳು, ಹಲಸಿನ ವೈವಿಧ್ಯಮಯ ಖಾದ್ಯಗಳು ಲಭ್ಯವಿವೆ. ಬನ್ನಿ ಹಲಸು ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ವಿವರಗಳಿಗೆ 9448950250 ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆ ತಿಳಿಸಿದೆ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 52,500 ರೂಪಾಯಿಯಿಂದ 55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 37,500ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 20,000ರಿಂದ 24,500 ರೂಪಾಯಿ, ಕೊಬ್ಬರಿ ಕ್ವಿಂಟಾಲ್ಗೆ 6,500ರಿಂದ 9,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000ರಿಂದ 20,000 ರೂಪಾಯಿ,